ಮಾದಿಗುರಿ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಜೇನು ಸಾಕಾಣಿಕೆಗೆ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೇವಾ ಸೌಲಭ್ಯಗಳು ಈ ಕುರಿತು ಸಕಲೇಶಪುರ ತಾಲೂಕು ತೋಟಗಾರಿಕೆ ಇಲಾಖೆಯ ಜೇನು ಸಹಾಯಕರಾದ ಚಂದನ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಗೋರಾ ರವಿಶಂಕರ್. ಇನ್ನು 10 ನಿಮಿಷದಲ್ಲಿ ಮೂವಿ ಶುರು ಆಗತ್ತೆ. ಈ ಸಲನು ಮೂವಿ ಸ್ಟಾರ್ಟಿಂಗ್ ಗೆ ಮಿಸ್. 5 ನಿಮಿಷದಲ್ಲಿ ನಿನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ಬಿಡ್ತೀನಿ, ನೋಡ್ತಾ ಇರು. ಅಯ್ಯೋ, ಇದೇನು ಸಿಟಿ ಇಷ್ಟು ಸ್ಪೀಡ್ ಆಗಿ ಕಾರ್ ಓಡಿಸ್ತೀಯಾ? ಏಯ್, ಬಸ್ ಇದೆ ಮುಂದೆ. ಅಯ್ಯೋ, ಲೆಫ್ಟ್ ಇಂದ ಹೋಗ್ಬೇಡ, ನಿಧಾನ ನಿಧಾನ. ನೀ ಸುಮ್ನೆ ಕುತ್ಕೋ, ಡೋಂಟ್ ವರಿ. ಈಗ ನೋಡು ಹೇಗ್ ಓವರ್ಟೇಕ್ ಮಾಡ್ತೀನಿ ಆ ಬಸ್ನ ಅಂತ. ಅತಿ ವೇಗ ಅಪಘಾತಕ್ಕೆ ಕಾರಣ. ವಾಹನಗಳನ್ನು ಎಡಭಾಗದಿಂದ ಓವರ್ಟೇಕ್ ಮಾಡದಿರಿ. ಮರೆಯದೆ ಇಂಡಿಕೇಟರ್ ಬಳಸಿ. ಕನ್ನಡಿಯ ಮೂಲಕ ಬೇರೆ ವಾಹನಗಳು ಮುನ್ನುಗ್ಗುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಈ ಕಾರ್ಯಕ್ರಮದಲ್ಲಿ ಜೇನು ಸಾಕಾಣಿಕೆಗೆ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೇವಾ ಸೌಲಭ್ಯಗಳು ಈ ಕುರಿತು ಸಕಲೇಶಪುರ ತಾಲೂಕು ತೋಟಗಾರಿಕೆ ಇಲಾಖೆಯ ಜೇನು ಸಹಾಯಕರಾದ ಚಂದನ್ ಅವರೊಂದಿಗಿನ ಸಂದರ್ಶನವನ್ನು ಈಗ ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸುತ್ತಾರೆ ಗೋರಾ ರವಿಶಂಕರ್. ನಮ್ಮೆಲ್ಲ ಕೇಳುವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಜೇನು ಸಾಕಣೆ ಮತ್ತು ಅದರ ನಿರ್ವಹಣೆ ಕುರಿತಂತೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದೇವೆ. ಜೊತೆಗೆ ತೋಟಗಾರಿಕೆ ಇಲಾಖಾ ವತಿಯಿಂದ ಜೇನು ಸಾಕಣೆಗೆ ಏನೆಲ್ಲ ಸಹಾಯಧನಗಳಿದೆ, ಏನೆಲ್ಲ ಯೋಜನೆಗಳಿದೆ ಮತ್ತು ಇಲಾಖೆಯ ಸವಲತ್ತುಗಳು ಏನು ಅನ್ನೋ ವಿಚಾರವನ್ನು ಪ್ರಸಾರ ಮಾಡ್ತಿದ್ದೇವೆ. ಈ ವಿಚಾರವನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಜೇನು ಸಹಾಯಕರಾದ ಚಂದನ್ ಅವರು. ಚಂದನ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಚಂದನ್ ಅವರೇ, ತಮಗೀಗ ಎಷ್ಟು ವರ್ಷ ವಯಸ್ಸಾಯಿತು? ಸರ್, ನನಗೆ 31 ವರ್ಷ ಇವಾಗ. ಎಲ್ಲಿವರೆಗೆ ವಿದ್ಯಾಭ್ಯಾಸ ಮಾಡಿದಿರಿ? ಸರ್, ನಂದು ITI ಆಗಿದೆ, ಡಿಪ್ಲೊಮೊ ಇನ್ಕಂಪ್ಲೀಟು. ಮುಂದಕ್ಕೆ ಯಾಕೆ ಓದಲಿಲ್ಲ? ಮುಂದಕ್ಕಿಂತ ಸ್ವಲ್ಪ ಮನೆ ಕಡೆ ಫ್ಯಾಮಿಲಿ ಸಮಸ್ಯೆಯಾಗಿ ಓದಲಿಲ್ಲ. ಜೇನು ಸಾಕಣೆ ಕುರಿತಂತೆ ಇವತ್ತು ನಾವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದೇವೆ. ಅದಕ್ಕಿಂತ ಮೊದಲು ಪೂರಕವಾಗಿ ನಿಮ್ಮ ಕೌಟುಂಬಿಕ ವಿಚಾರದ ವಿಚಾರಗಳನ್ನ ತಿಳಿಸ್ಕೊಡಿ. ನನ್ನ ಊರು ಬಂದು ಕೆಂಚಮ್ಮನಸ್ಕೋಟೆ. ತಂದೆ ಹೆಸರು ಸಿದ್ದರಾಮಯ್ಯ ಅಂತ, ಫಾರ್ಮರು, ಕೃಷಿಕರು. ನೀವು ಎಷ್ಟು ಜನ ಅಣ್ಣ ತಮ್ಮಂದಿರು ತಂದೆಗೆ? ಸರ್, ನಾವಿಬ್ಬರು, ಅಕ್ಕ ಒಬ್ಬರು, ನಾನೊಬ್ಬ. ತಂದೆಯವರಿಗೆ ಕೃಷಿ ಜಮೀನಿತ್ತ? ಸರ್, ಕೃಷಿ ಜಮೀನಿದೆ. ಎಷ್ಟು ಎಕರೆ ಜಮೀನಿದೆ? ಸರ್, ಅವ್ರಿಗೆ 8 ಎಕರೆ ಜಮೀನಿದೆ. ಅವರು ಚನ್ನರಾಯಪಟ್ಟಣದಲ್ಲಿದ್ದಾರೆ ತಂದೆ. ಇಲ್ಲಿ ಕೆಂಚಮ್ಮನ ಹೊಸಕೋಟೆಗೆ ಬಂದು ಎಷ್ಟು ವರ್ಷಗಳಾಯ್ತು? ಕೆಂಚಮ್ಮನ ಹೊಸಕೋಟೆಗೆ ಬಂದು 30 ವರ್ಷ ಆಯ್ತು. ನಾವು ತಂದೆಯವರ ಮೂಲ ಊರು ಚನ್ನರಾಯಪಟ್ಟಣ. ಚನ್ನರಾಯಪಟ್ಟಣದ ಹತ್ರ ದಂಡಿಗನಹಳ್ಳಿ ಅಲ್ಲಿ ವಾಸ ಇದ್ದಾರೆ. ಈ ಕೆಂಚಮ್ಮನ ಹೊಸಕೋಟೆಗೆ ಬರಲಿಕ್ಕೆ ಕಾರಣ ಏನು? ಫ್ಯಾಮಿಲಿ ಇಶ್ಯೂಸ್ ಏನೋ ಸಮಸ್ಯೆ ಆಗಿ ಬಂದಿದ್ದು ಹೊಸಕೋಟೆಗೆ ಬಂದ್ವಿ. ಹೊಸಕೋಟೆಗೆ ಬಂದ ನಂತರ ತಂದೆಯವರ ಜಮೀನನ್ನು ಖರೀದಿ ಮಾಡಿದ್ದ ಅಥವಾ ಹೇಗೆ? ಇಲ್ಲ ಸರ್, ಅವ್ರದ್ದು ಅಪ್ಪ ಮನೆಗೆ ಜಮೀನು ಮುಂಚೆನೇ ಇತ್ತು, ಅದನ್ನೇ ವ್ಯವಸಾಯ ಮಾಡ್ಕೊಂಡಿದ್ದಾರೆ ತಂದೆ. 8 ಎಕರೆ ಜಮೀನಲ್ಲಿ ಏನೆಲ್ಲ ಕೃಷಿಯನ್ನು ತಂದೆಯವರು ಮಾಡ್ತಾ ಇದ್ರು, ನೀವು ಮಾಡ್ತಾ ಇದ್ರಿ? ಸರ್, ನಾವು ಜಮೀನ್ ಕೆಲಸ ಏನು ಮಾಡಿಲ್ಲ. ಅಲ್ಲಿ ನಮ್ಮ ತಂದೆದು 4 ಎಕರೆ ತೆಂಗಿನ ತೋಟ ಇದೆ, ಬಾಕಿದೆಲ್ಲ ಹೊಲ. ರಾಗಿ ಎಲ್ಲ ಬೆಳೀತಾರೆ, ಜೋಳ ಬೆಳೀತಾರೆ. ಎಷ್ಟು ವರ್ಷ ಆಯ್ತು ತೆಂಗನ್ನ ಹಾಕಿ? ಸರ್, ತೆಂಗನ್ನ ಹಾಕಿ ಒಂದು 10-12 ವರ್ಷ ಆಗಿದೆ. ಫಸಲು ಕೊಡ್ತಾ ಇದಾವ? ಬರ್ತಾ ಇದೆ. ಹೇಗಿದೆ ತೆಂಗಿನ ಇಳುವರಿ? ತೆಂಗಿನ ಇಳುವರಿ ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಅವರು ಕಾಯಿ ಮಾರಲ್ಲ, ಕೊಬ್ಬರಿಗೆ ಹಾಕ್ತಾರೆ, ಚೆನ್ನಾಗಿದೆ ಇಳುವರಿ. ಅಮ್ಮನ ಕೃಷಿಕರ? ಅಮ್ಮನ ಕೃಷಿಕರೇ. ನೀವೇನಕ್ಕೆ ನಿಮ್ಮನ್ನ ಕೃಷಿಯಲ್ಲಿ ತೊಡಗಿಸ್ಕೊಳ್ಳಿಲ್ಲ? ಸರ್, ನಾನು ITI ಮಾಡ್ಕೊಂಡು ಬೆಂಗಳೂರು ಪಿಸ್ಟನ್ ಕಂಪ್ನಿ ಕೆಲಸ ಮಾಡ್ತಿದ್ದೆ 3 ವರ್ಷ. ಅಲ್ಲಿ ಪರ್ಮನೆಂಟ್ ಆಗಲಿಲ್ಲ ಸರ್ ನಮ್ಮದು. ಹಂಗಾಗಿ ಅಲ್ಲಿಂದ ಮತ್ತೆ ಹೊಸಕೋಟೆಗೆ ಬಂದಾಗ ನಮ್ಮ ಆಲೂರು ತೋಟಗಾರಿಕೆ ಇಲಾಖೆ ರುದ್ರೇಗೌಡರು ಅಂತ ಇದ್ರು, ಅವರು ಪರಿಚಯದಿಂದ ಬಾಗಮಂಡ ಟ್ರೈನಿಂಗ್ ಕಳಿಸೋರು ನನ್ನ ಜೈನ ಕೃಷಿ ಟ್ರೈನಿಂಗಿಗೆ. ಅಲ್ಲಿ 3 ತಿಂಗಳು ತರಬೇತಿ ತಗೊಂಡು ಸಕಲೇಶ್ಪುರ ನಮ್ಮ ವಿಜಯ ಚಿತ್ರ ಮೇಡಮ್ ಅವರು ಫೋನ್ ಮಾಡ್ಕೊಂಡು ಅಲ್ಲಿಗೆ ನಾನು ಕೆಲಸಕ್ಕೆ ಜಾಯ್ನ್ ಆಗಿದೆ ಸರ್ ಅಲ್ಲಿಗೆ. ನೀವು ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿ ಎಷ್ಟು ವರ್ಷಗಳಾಯ್ತು? ನಾನು ಕೆಲಸಕ್ಕೆ ಸೇರಿ 7-8 ವರ್ಷ ಆಯ್ತು ಸರ್ ಅಲ್ಲಿ. ಸಹಜವಾಗಿ ಜೇನು ಅಂತಂದ್ರೆ ಎಲ್ರಿಗೂ ಭಯ, ಯಾಕೆಂತಂದ್ರೆ ಚುಚ್ಚುತ್ತೆ, ಕಚ್ಚುತ್ತೆ. ನಮಗೆ ಜೇನು ಬೇಕು, ಸಿಹಿ. ಆದರೆ ಅದನ್ನು ಸಾಕಣೆ ಮಾಡಿದವರು ತರಬೇತಿ ತಗೊಳ್ಳೋದು ಒಂದು ರೀತಿಯ ಭಯದ ಒಂದು ಅಂಶ. ನಿಮ್ಗೆ ಯಾಕೆ ಜೇನನ್ನು ತರಬೇತಿ ತಗೋಬೇಕು ಅಂತ ಅನಿಸ್ತು? ಸರ್, ರುದ್ರೇಗೌಡರು ಸಾಹೇಬರು ನನ್ನ ಜೇನಕ್ಕೆ ಟ್ರೈನಿಂಗ್ ಮಾಡಿ, ನೀನು ಮುಂದೆ ಏನಾದ್ರು ಕೆಲಸ ಆಗ್ಬೋದು ಅಂತ ಕಳಿಸಿದ್ರು ಅಲ್ಲಿಗೆ. ಅಲ್ಲಿ ಹೋದ್ಮೇಲೆ ಸರ್ ನನಗೂ ಸ್ವಲ್ಪ ಭಯ ಇತ್ತು. ಆಮೇಲೆ ಒಂದ್ಕಂತ ಒಂಥರ ಸುಲಭ ಆಯ್ತು ಸರ್ ನನಗದು. ಅದು ಒಂದ್ಸರಿ ಆದ್ರೆ ಕಚ್ಚುತ್ತೆ ಅಷ್ಟೇ, ಒಂದು 2 ಸರಿ ಕಚ್ಚಿತ್ತು, ಮತ್ತೆ ಅದು ಅನುಭವ ಆಯ್ತು, ಹಂಗೇನು ತೊಂದರೆ ಆಗಲಿಲ್ಲ. ಮತ್ತೆ ಕೇಳ್ತಾ ಕೇಳ್ತಾ ಸರ್ ಜೇನ್ ಬಗ್ಗೆ ತಿಳಿತಾ ತಿಳಿತಾ ಒಳ್ಳೊಳ್ಳೆ ಸಂಗತಿಗಳು ಸಿಕ್ಕು ಸರ್ ನನಗೆ. ಹಂಗಾಗಿ ಇಂಟ್ರೆಸ್ಟ್ ಬಂದು ಟ್ರೈನಿಂಗ್ ಮಾಡಿದೆ ನಾನಲ್ಲಿ. ಯಾಕೆಂತಂದ್ರೆ ನೀವು ಆರಂಭದ ದಿನಗಳಲ್ಲೂ ಕೂಡ ತಂದೆಯವ್ರ ಜೊತೆ ಕೃಷಿಯಲ್ಲಿ ತೊಡಗಿಸ್ಕೊಳ್ಳಿಲ್ಲ, ಹಾಗಾಗಿ ಕೃಷಿ ವಿಚಾರದ ಬಗ್ಗೆ ನಿಮಗೆ ಅಷ್ಟೇನು ಜ್ಞಾನ ಇಲ್ಲ. ಸಹಜವಾಗಿ ನಾವು ಕೃಷಿ ಅಂತಂದ್ರೆ ಜೇನು ಬೇಕೇ ಬೇಕು, ಹಾಗಾಗಿ ನಿಮಗೆ ಕೃಷಿನೂ ಅಭ್ಯಾಸ ಇಲ್ಲ, ಈ ಕಡೆ ಜೇನಿದ್ದು ಅಭ್ಯಾಸ ಇಲ್ಲ. ಆದರೂ ನೀವು ಜೇನನ್ನ ತರಬೇತಿಗಾಗಿ ಇಷ್ಟಪಟ್ಟು ಹೋದ್ರಿ, ಯಾಕೆ ಅಂತ? ಸರ್, ಜೇನು ಕೃಷಿ ಇಲ್ಲ ಅಂದ್ರೆ ರೈತ ಬೆಳೆಯ ಪಾಲನೆ ಚೆನ್ನಾಗಲ್ಲ, ಬೆಳೆ ಹೀಲ್ಡ್ ಕಮ್ಮಿ ಆಗುತ್ತೆ. ಹಂಗಾಗಿ ಜೇನು ಕೃಷಿ ಮಾಡೋಣ ಅನ್ಕೊಂಡು ಟ್ರೈನಿಂಗ್ ಮಾಡಿದೆ. ಆಮೇಲೆ ಗೊತ್ತಾಯ್ತು ಸರ್ ಜೇನು ಮಹತ್ವ ಏನು ಅಂತ, ಗೊತ್ತಾಯ್ತು ನನಗೆ ಅವಾಗ. ಆಮೇಲೆ ತೋಟಗಾರಿಕೆ ಇಲಾಖೆಗೆ ಸೇರ್ಕೊಂಡ ಮೇಲೆ ಅಲ್ಲಿ ಟ್ರೈನಿಂಗ್ಗಳು ಅಟೆಂಡ್ ಮಾಡಿ ಸ್ವಲ್ಪ ಅನುಭವ ಬಂತು ಸರ್ ಅವಾಗ. ನೀವು ಆರಂಭದಲ್ಲಿ ಭಾಗಮಂಡಲಕ್ಕೆ ತರಬೇತಿಗೆ ಹೋದೆ ಅಂತ ಹೇಳಿದ್ರಿ, ಎಷ್ಟು ತಿಂಗಳ ಕಾಲ ತರಬೇತಿ ಇತ್ತು? ತರಬೇತಿ ಹೇಗೆ ಅನಿಸ್ತು ನಿಮಗೆ, ಇದರಿಂದ ಏನು ಅನುಕೂಲ ಆಯಿತು? ಸರ್, ನಮಗೆ 3 ತಿಂಗಳ ಕಾಲ ತರಬೇತಿ ಇರುತ್ತೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್ 3 ತಿಂಗಳು ತರಬೇತಿ ಇರುತ್ತೆ. ಅಲ್ಲಿ ಸರ್ ಭಾಗಮಂಡಲದಲ್ಲಿ ಊಟದ ವ್ಯವಸ್ಥೆ ಎಲ್ಲ ಅಲ್ಲೇ ಇರುತ್ತೆ, ಊಟದ ವ್ಯವಸ್ಥೆ ಹಾಸ್ಟೆಲ್ಲ ಅವರೇ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಟ್ರೈನಿಂಗ್ ಸರ್, ಟ್ರೈನಿಂಗಲ್ಲಿ 30-35 ಜನ ಹುಡುಗರು ಇದ್ವಿ. ಭಾರಿ ಚೆನ್ನಾಗಿತ್ತು ಸರ್ ಟ್ರೈನಿಂಗ್, ಚೆನ್ನಾಗಿತ್ತು. ಮತ್ತೆ ಅಲ್ಲಿ ಜೇನುಗಳು ಯಾವ ಥರ 3 ಗಂಡು ನೋಣ ರಾಣಿ ನೋಣ ಅಂತೆಲ್ಲ ಟ್ರೈನಿಂಗ್ ಎಲ್ಲ ಮಾಡಿಕೊಟ್ರು ಕ್ಲೀನಾಗಿ. ಚೆನ್ನಾಗಿತ್ತು ಸರ್ ಟ್ರೈನಿಂಗಲ್ಲಿ. ಒಟ್ಟು 3 ತಿಂಗಳ ಕಾಲ ಜೇನಿನ ಕುರಿತಂತ ತರಬೇತಿಯನ್ನು ತೆಗೆದುಕೊಂಡ್ರಿ. ಆ ತರಬೇತಿಯ ಸಂದರ್ಭದಲ್ಲಿ ನಿಮ್ಮ ಅನುಭವ ಹೇಗಿತ್ತು ಮತ್ತು ನಿಮಗೆ ಯಾವ ರೀತಿ ಅನುಕೂಲ ಆಯಿತು? ಸರ್, ಜೇನು ಕೃಷಿ ತರಬೇತಿಯಲ್ಲಿ ನಮಗೆ ಕಾಡಿಗೆಲ್ಲ ಕರ್ಕೊಂಡು ಹೋಗೋದ್ರು. ಕಾಡಿಗೆ ಕರ್ಕೊಂಡೋಗಿ ಮಧುವನ ನಿರ್ವಹಣೆ ಹೇಗೆ ಮಾಡಬೇಕು, ಬಾಕ್ಸ್ಗೆ ಯಾವ ಥರ ತುಂಬಿಸ್ಬೇಕು ಜೇನು, ಆ ಥರ ಕಲಿಸ್ಕೊಟ್ರು ಸರ್ ಅಲ್ಲಿ. ಕಲಿಯ ಸಂದರ್ಭದಲ್ಲಿ ಹೇಗೆ ಅನಿಸ್ತಾ ಇತ್ತು ನಿಮಗೆ? ಸರ್, ಸ್ಟಾರ್ಟಿಂಗು ಕುಳ ಮುಟ್ಟಕ್ಕೆ ಸ್ವಲ್ಪ ಹೆದರಿಕೆ ಆಯಿತು. ಆಮೇಲೆ ಅಭ್ಯಾಸ ಆಯ್ತಾ ಆಯ್ತಾ ನಾವೇ ಬಾಕ್ಸ್ ಎಲ್ಲ ತುಂಬಿಸ್ತಾ ಇದ್ವಿ ಸರ್, ನಾವೇ ಹಿಡಿದು ಕಾಡಿಂದ ಎಲ್ಲ ಹಿಡಿದು ತುಂಬಿಸ್ತಾ ಇದ್ವಿ ನಾವೇ ಟ್ರೈನಿಂಗಲ್ಲಿ. ತರಬೇತಿ ಸಂದರ್ಭದಲ್ಲಿ ನೀವು ಹುಳವನ್ನು ಮುಟ್ಟಬೇಕಾದ್ರೆ ಆ ಪೆಟ್ಟಿಗೆಗೆ ಅವುಗಳನ್ನು ಕೂರಿಸಬೇಕಾದ್ರೆ ಹೇಗೆ ಅನಿಸ್ತಾ ಇತ್ತು? ಸರ್, ಅದು ತುಂಬ ಹೆದರಿಕೆ ನಮಗೆ. ಎಲ್ಲಿ ಚುಚ್ಚುತ್ತೋ, ಒಂದು ಕಚ್ಚಿದ್ರೆ ಮತ್ತೆಲ್ಲ ಬಂದು ಅಟ್ಯಾಕ್ ಮಾಡ್ತೇವೆ ಅಂತ ಹೆದರಿಕೆ ಇತ್ತು. ಆಮೇಲೆ ಅನುಭವ ಆಯ್ತಾ ಸ್ವಲ್ಪ ಈಸಿ ಅನಿಸುತ್ತೆ ಸರ್, ಒಳ್ಳೆ ಕೆಲಸ ಚೆನ್ನಾಗಿ ಈಸಿ ಆಯ್ತಿತ್ತು ನಮಗೆ. ಎಷ್ಟು ಬಾರಿ ಚುಚ್ಚಿಸ್ಕೊಂಡ್ರಿ, ಕೈ ಮುಖ ಎಲ್ಲ ಊದಿತ್ತ, ಹೇಗಿತ್ತು ಆ ಒಂದು ಅನುಭವ? ಸರ್, ಸುಮಾರು ಸರಿ ಕಚ್ಚಿದೆ, ಮುಖಕ್ಕೆಲ್ಲ ಕಚ್ಚಿ ಮುಖ ಊದಿರೋದು ಉಂಟು. ಒಂದು 2 ದಿನ ಊದಿರುತ್ತೆ ಸರ್, ಮತ್ತೆ ಕಮ್ಮಿ ಆಗುತ್ತೆ. ಜೇನಿನ ಕೈಯಲ್ಲಿ ಕಚ್ಚಿಸ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ, ಆದರೆ ಸಹಜವಾಗಿ ಯಾರು ಕೂಡ ಕಚ್ಚಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, ಏನಂತ ಇದ್ರ ಬಗ್ಗೆ? ಸರ್, ಜೇನು ಕಚ್ಚಿದ್ರೆ ಅದ್ರ ವಿಷ ಇರುತ್ತೆ, ಅದು ವಿಷ ಬಂದು ನಮಗೆ ಭಾರಿ ಒಳ್ಳೇದಾಗುತ್ತೆ. 1-2 ದಿನ ಸ್ವಲ್ಪ ನೋವಿರುತ್ತೆ, ಮತ್ತೆ ಒಳ್ಳೇದೇ ಸರ್, ಕಚ್ಚಿದ್ರೆ ಏನು ಸಮಸ್ಯೆ ಇಲ್ಲ. ನಿಮ್ಮ ತರಬೇತಿ ಕುರಿತಂತೆ ವಿಚಾರಗಳನ್ನ ತಿಳಿಸಿರಿ. ಈಗ ನಮ್ಮ ರೈತ ಬಾಂಧವರಿಗೆ ಜೇನಿನ ತಳಿಗಳು ಅದನ್ನ ಯಾಕೆ ಸಾಕ್ಬೇಕು, ಅದನ್ನ ಯಾವ ರೀತಿ ಪೋಷಣೆ ಮಾಡಬೇಕು ಅನ್ನೋ ಕುರಿತಂತೆ ವಿಚಾರಗಳನ್ನ ತಿಳಿಸ್ಕೊಳ್ತಾ ಹೋಗೋಣ. ಜೇನಿನಲ್ಲಿ ಎಷ್ಟು ತಳಿಗಳಿದೆ, ಯಾವ ತಳಿ ಬಹಳ ಸೂಕ್ತ ನಾವು ಅದನ್ನ ಸಾಕ್ಲಿಕ್ಕೆ? ಸರ್, ಜೇನಲ್ಲಿ 4 ತರ ಜೇನಿದೆ. 1 ಹೆಜ್ಜೇನು, ಮತ್ತೆ 2ನೇದಾಗಿ ತುಡುವೆ ಜೇನು, ಈ ಹುತ್ತದಲ್ಲ ಇರುತ್ತೆ ಅದು ತುಡುವೆ ಜೇನು. ಇನ್ನೊಂದು ಮಿಶ್ರಿ ಕುಳ್ಳ ಅಂತ ಹೇಳ್ತಾರೆ, ಅದಕ್ಕೆ ನಾವು ಮಿಶ್ರಿ ಜೇನು ಅಂತೀವಿ. ಹಳ್ಳಿ ಕಡೆ ಮಿಶ್ರಿ ಕುಳ್ಳ ಅಂತಾರೆ, ಅದು ನಾವು ಮುಜಂಟಿ ಜೇನು ಅಂತೀವಿ ಅದಕ್ಕೆ, ಅದು ಮುಜಂಟಿ ಜೇನು ಅಂತ. ಇನ್ನೊಂದು ಕೋಲ್ ಜೇನು, 4 ತರ ಇದೆ ಸರ್ ಅದರಲ್ಲಿ. ಈ 4 ತಳಿಗಳು ಜೇನಲ್ಲಿ ಕಂಡುಬರುತ್ತೆ, ಈ 4 ತಳಿಯ ಜೇನುಗಳನ್ನು ನಾವು ಸಾಕಬಹುದಾ? ಸರ್, ನಮಗೆ ಹೆಜ್ಜೆನ ಸ್ವಲ್ಪ ಸಾಕೋದಕ್ಕೆ ಕಷ್ಟ ಅನಿಸುತ್ತೆ, ಹೆಜ್ಜೆನ ತುಪ್ಪ ಜಾಸ್ತಿ ಕಲೆಕ್ಟ್ ಆಗುತ್ತೆ, ಆದರೆ ಸಾಕೋದು ಸ್ವಲ್ಪ ಕಷ್ಟ ನಮಗೆ. ಮತ್ತೆ ತುಡುವೆ ಜೇನು ಸಾಕ್ಬೋದು, ಕೋಲ್ ಜೇನು ಅದು ಒಂದೇ ಏರಿ ಕಟ್ಟೋದ್ರಿಂದ ಕೋಲ್ ಜೇನು ಅದು ಬಾಕ್ಸಲ್ಲಿ ಕೂರಲ್ಲ, ಅದು ಕಾಡಲ್ಲಿ ಒಂದೇ ಕಡ್ಡಿಲಿ ಕಟ್ಟಿರುತ್ತದೆ. ಮುಜಂಟಿ ಜೇನು ಸಾಕ್ಬೋದು. ಈಗ ಸಹಜವಾಗಿ ನಮ್ಮ ಒಂದು ಬೆಳೆಗಳಲ್ಲಿ ಸಂತಾನೋತ್ಪತ್ತಿ ಆಗಬೇಕು, ಒಂದು ಬೆಳೆ ಬೆಳಿಬೇಕು ಅನ್ನೋದಾದರೆ ಹೂವಿನಿಂದ ಹೂವಿಗೆ ಪರಾಗ ಆಗಬೇಕು ಅನ್ನೋದಾದರೆ ಜೇನು ಬೇಕೇ ಬೇಕು. ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಮಕರಂದವನ್ನು ಹೀರಿ ಮತ್ತೊಂದು ಮಕರಂದವನ್ನು ಬಿಡ್ತಕ್ಕಂಥದ್ದೇ ಜೇನು. ಜೇನು ಇಲ್ಲ ಅಂತಂದರೆ ಬೆಳೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಜೇನನ್ನು ಯಾತಕ್ಕೋಸ್ಕರ ಪೋಷಿಸಬೇಕು ಅಂತ ಹೇಳ್ತೀವಿ? ನಾವು ಬೆಳೀತಕ್ಕಂಥ ಆಹಾರ ಬೆಳೆ ಜಾಸ್ತಿ ಬರಬೇಕು ಅಂದರೆ ನಾವು ಹೀಲ್ಡ್ ಜಾಸ್ತಿ ಆಗಬೇಕು ಅಂದರೆ ಜೇನು ಸಾಕಣೆ ಮಾಡಲೇಬೇಕು. ಸಕಲೇಶ್ಪುರ ಸಾಲಕ್ಕೆ ಬೆಳೆಯೋದು ಜಾಸ್ತಿ ರೋಬಸ್ಟ್ ಕಾಫಿ ಬೆಳೀತಾರೆ. ರೋಬಸ್ಟ್ಗೆ ಪಾಲಿನೇಷನ್ ಇಲ್ಲ ಅಂದರೆ ರೋಬಸ್ಟ್ ಹೀಲ್ಡ್ ಜಾಸ್ತಿ ಆಗಲ್ಲ. ಈಗ ನಾವು ಮದುವನ ಕೊಟ್ಟಿದ್ವಿ, ನಮ್ಮ ಡಿಪಾರ್ಟ್ಮೆಂಟಿಂದನೇ ಕೊಟ್ಟಿದ್ದೀವಿ ಬಾಕ್ಸ್ಗಳು ಸುಮಾರು. ಅವರೆಲ್ಲ ರೈತರು ಹೇಳ್ತಾರಲ್ಲ, ಇವಾಗ ಸರ್ ಮದುವನ ಮಾಡಿದ್ಮೇಲೆ ನಮಗೆ ಪ್ರಾಫಿಟ್ ಜಾಸ್ತಿ ಆಯಿತು, ಕಾಫಿ ಈಲ್ಡ್ ಜಾಸ್ತಿ ಬಂತು, ಕಿತ್ಲೆ ಮತ್ತು ಏಲಕ್ಕಿ ಆಗಿರ್ಬೋದು ಅಡಿಕೆ ಆಗಿರ್ಬೋದು ಇಲ್ಲಿ ಈಲ್ಡ್ ಜಾಸ್ತಿ ಬಂತು ಅಂತ ಹೇಳ್ತಾರೆ ಸರ್. ಇವಾಗ ಒಟ್ಟಾರೆ ಬೆಳೆಗಳ ಒಂದು ಅಭಿವೃದ್ಧಿಗಾಗಿ ಜೇನನ್ನು ಸಾಕಿ ಪೋಷಣೆ ಮಾಡಬೇಕು ಅಂತ ಹೇಳ್ತೀರಿ. ನಾವು ಬೆಳೆಯತಕ್ಕಂಥ ಫುಡ್ ಏನು ನಮ್ಗೆ ಬೇಕು ಅದನ್ನು ಅದನ್ನು ನಾವು ಮುಂದಕ್ಕೆ ಒಳ್ಳೆ ಚೆನ್ನಾಗಿ ಬೆಳೀಬೇಕು ಅಂದರೆ ಜೇನು ಸಾಕಾಣಿಕೆ ಮಾಡಲೇಬೇಕು. ಸಹಜವಾಗಿ ಜೇನನ್ನು ಸಾಕಣೆ ಮಾಡದೇ ಇಲ್ಲ, ಆದರೂ ಇತ್ತೀಚಿನ ದಿನಗಳಲ್ಲಿ ಜೇನು ಸಾಕಣೆಗೆ ನಮ್ಮ ರೈತ ಬಾಂಧವರು ಮತ್ತು ನಮ್ಮ ಸಾಮಾನ್ಯ ಜನರು ಕೂಡ ಅದರ ಕಡೆ ಒಲವನ್ನು ತೋರಿಸ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಕಿವಿ ಮಾತನ್ನು ತಿಳಿಸ್ಕೊಡಿ, ಜೇನನ್ನು ಸಾಕಣೆ ಮಾಡೋ ಸಂದರ್ಭದಲ್ಲಿ ನಾವು ಅದರಿಂದ ಯಾವ ರೀತಿ ರಕ್ಷಣೆಯನ್ನು ಮಾಡ್ಕೊಳ್ಬಹುದು ಅಂತ. ಸರ್, ಜೇನು ಹಂಗಷ್ಟು ಫಾಸ್ಟಾಗಿ ಅದು ಕಚ್ಚಲ್ಲ, ರ್ಯಾಶ್ ಆಗಲ್ಲ, ಹ್ಯಾಂಡಲ್ ಮಾಡ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹ್ಯಾಂಡಲ್ ಮಾಡಬೇಕು. ನಾವೆಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತೀವಿ ಅದ್ರದ್ದು ಅಷ್ಟೇ ಸ್ಮೂತಾಗಿ ನಮ್ಮನ್ನ ಕಾಪಾಡುತ್ತೆ ಅಂತ. ಅಂದರೆ ತಾಳ್ಮೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಈಗ ಜೇನು ಕೃಷಿಯಲ್ಲಿ ಮೊದಲು ಬೇಕಾದ್ರೆ ತಾಳ್ಮೆ, ತಾಳ್ಮೆ ಇಲ್ಲ ಅಂದರೆ ಕಚ್ಚೋದು ಉಂಟು ಮತ್ತು ಓಡೋದು ಉಂಟು, ನಾವು ಬಾಕ್ಸ್ ಬಿಟ್ಟ ಮೇಲೆ ಆ ಥರ ಆಗುತ್ತೆ. ಅಂದರೆ ಸಮಾಧಾನವೇ ಪ್ರಧಾನ ಅಂತ ಹೇಳ್ತೀರಿ. ಸರ್, ನಿಧಾನವೇ ಪ್ರಧಾನ ಅಂತ ಹೇಳ್ತೀವಲ್ಲ, ಆ ಥರ ಆದಷ್ಟು ಸಮಾಧಾನದಲ್ಲಿ ಕೆಲಸ ಮಾಡ್ಬೇಕು ನಾವು. ಎಲ್ರಿಗೂ ಗೊತ್ತಿದೆ ಸಹಜವಾಗಿ ಮರಗಳಲ್ಲಿ ಜೇನು ಕಟ್ಟುತ್ತೆ, ಕಾಡಿನಲ್ಲಿ ಜೇನು ಕಟ್ಟುತ್ತೆ, ಅಥವಾ ಗುಡ್ಡದಲ್ಲೋ ಅಥವಾ ಒಂದು ದೊಡ್ಡ ದೊಡ್ಡ ಹಳೆಯ ಬಿಲ್ಡಿಂಗ್ಗಳಲ್ಲೋ ಕಟ್ಟೋದನ್ನು ಗಮನಿಸಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಈ ಜೇನು ಸಾಕಾಣಿಕೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಜೇನನ್ನು ಯಾವ ರೀತಿ ಸಾಕಬಹುದು ಅಂತ ಹೇಳಿ. ಮರದಲ್ಲೆಲ್ಲ ಕಟ್ಟುವಂಥದ್ದು ಹೆಜ್ಜೇನು, ಈ ತುಡುವೆ ಜೇನು ಬಂದು ಮರದ ಪಟ್ರೆಗಳಲ್ಲಿ ಮತ್ತು ಹುತ್ತಗಳಲ್ಲಿ ಕಟ್ಟುತ್ತೆ. ನಾವು ಹೆಜ್ಜೆಯನ್ನು ಸಾಕಲಿಕ್ಕೆ ಆಗೋದಿಲ್ಲ, ತುಡುವೆ ಜೇನನ್ನು ನಾವು ಬಾಕ್ಸಲ್ಲಿ ಸಾಕ್ಬೋದು ಸರ್. ಅದನ್ನು ಈಗ ಒಂದು ವಿಚಾರ ನಮ್ಮ ರೈತ ಬಾಂಧವರ ಮನಸ್ಸಿಗೆ ಬಂದಿದೆ, ಬಾಕ್ಸ್ಗಳಲ್ಲಿ ನಾವು ಜೇನನ್ನು ಸಾಕುವಂಥದ್ದು ಅಂತ ಹೇಳಿ. ಬಾಕ್ಸ್ಗಳಲ್ಲಿ ನಾವು ಜೇನನ್ನು ಯಾವ ರೀತಿ ಸಾಕಬಹುದು, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಿ ಉತ್ತಮವಾದಂತಹ ಒಂದು ತುಪ್ಪವನ್ನು ಪಡ್ಕೊಂಡು ಆದಾಯವನ್ನು ಗಳಿಸ್ಬೋದು ಅಂತ ಹೇಳಿ. ತೋಟಗಾರಿಕೆ ಇಲಾಖೆಗಳಿಂದ ಜೇನು ಪೆಟ್ಟಿಗೆ ಕೊಡ್ತಾ ಇದ್ದೀವಿ, ಅದರಲ್ಲಿ ನಾವು ಹುಳ ಸಮೇತನ ಕೊಡ್ತೀವಿ ಸರ್. ಇವಾಗ ಅದನ್ನು ಹುಳ ಸಮೇತ ಕೊಡೋದ್ರಿಂದ ರೈತರು ಎಲ್ಲೂ ಕಾಡಲ್ಲಿ ಮತ್ತು ಪಟ್ಟಣಗಳಲ್ಲಿ ಹುದ್ದಗಳಲ್ಲಿ ಹುಡುಕ ಅವಶ್ಯಕತೆ ಇಲ್ಲ, ಸಾಕ್ಬೋದು ಸರ್, ಚೆನ್ನಾಗಿ ಸಾಕ್ಬೋದು. ಪೆಟ್ಟಿಗೆಗಳಲ್ಲಿ ಸಾಕೋದು ಬಹಳ ಉತ್ತಮ ಅಂತ ಹೇಳ್ತಾರೆ ಸರ್. ಪೆಟ್ಟಿಗೆಗಳಲ್ಲಿ ಸಾಕೋದು ಭಾರಿ ಉತ್ತಮ ಅನಿಸುತ್ತೆ, ಯಾಕೆಂದರೆ ಬಾಕ್ಸ್ ನಾವು ಕ್ಲೀನ್ ಮಾಡೋದಕ್ಕೆ ಮತ್ತು ಎತ್ತು ನೋಡೋದಕ್ಕೆ ಏನೇನಾಗಿದೆ ಅಂತ ನೋಡೋದಕ್ಕೆ, ಬಾಕ್ಸು ಯಾವ ಥರ ಜೇನಿದೆ ಎಲ್ಲ ತೆಗಿಯೋಕ್ಕೆಲ್ಲ ಅನುಕೂಲ ಆಗೋದು ಸರ್. ಈಗ ನಾವು ಮನುಷ್ಯರು ಇನ್ನು ಪ್ರಾಣಿಗಳು ಅಥವಾ ಗಿಡ ಮರಗಳಿಗೆ ಅವು ಬೆಳವಣಿಗೆ ಆಗಬೇಕು ಅಂತಂದರೆ ಆಹಾರ ಬಹಳ ಮುಖ್ಯ. ಈಗ ನಾವು ಆಹಾರ ಪೂರೈಕೆ ಮಾಡಿಕೊಂಡ್ರೆ ನಾವು ಚೆನ್ನಾಗಿರ್ತೀವಿ, ಗಟ್ಟಿಯಾಗಿರ್ತೀವಿ. ಅದೇ ರೀತಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತೇವೆ, ನಮ್ಮ ಗಿಡ ಮರಗಳಿಗೆ ಗೊಬ್ಬರವನ್ನು ಪೂರೈಕೆ ಮಾಡಿ ಅದರ ಆರೋಗ್ಯವನ್ನು ಕಾಪಾಡ್ತೇವೆ. ಹಾಗೆ ಜೇನಿಗೆ ಆಹಾರವನ್ನು ಕೊಡಲೇಬೇಕು. ಈಗ ಒಂದರಿಂದ ಒಂದು ಹಾರಾಟವನ್ನು ಮಾಡಿ ಅದು ಅದರ ಆಹಾರವನ್ನು ಪಡ್ಕೊಂಡ್ರೆ ಪರವಾಗಿಲ್ಲ. ನಾವು ಅದನ್ನು ಪೆಟ್ಟಿಗೆಯಲ್ಲಿಟ್ಟು ಸಾಕ್ತೇವೆ ಅಂತಂದಾಗ ಅದಕ್ಕೆ ಆಹಾರವನ್ನು ಪೂರೈಕೆ ಮಾಡಬೇಕು. ಈಗ ಆರಂಭದಲ್ಲಿ ನಾನು ಒಂದು ಪೆಟ್ಟಿಗೆಯಲ್ಲಿ ಜೇನನ್ನು ಸಾಕ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಯಾವ ರೀತಿ ಆಹಾರವನ್ನು ನೀಡಬೇಕು ಮತ್ತು ಅದನ್ನು ಯಾವ ರೀತಿ ರಕ್ಷಿಸ್ಕೋಬೇಕು? ಸರ್, ಇದೊಂದು ವಿಚಾರ ಅಂದರೆ ನಮಗೆ ಜೇನುಗೆ ನಾವು ಹಾರ ಕೊಡೋದು ಯಾವಾಗ ಅಂದರೆ ಫುಡ್ನ ನಮ್ಗಳೇ ಮಳೆಗಾಲ ಶುರು ಆಗುತ್ತೆ, ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳು ಮಳೆ ಇರುತ್ತೆ ನಮ್ಮ ಸಕಲೇಶ್ಪುರ ಭಾಗದಲ್ಲೆಲ್ಲ. ಆ ಟೈಮಲ್ಲಿ ನಾವು ಒಂದು ಲೋಟ ನೀರಿಗೆ ಒಂದು ಲೋಟ ಸಕ್ಕರೆ ಹಾಕಿ ಶುಗರ್ ಫೀಡಿಂಗ್ ಕೊಡ್ಬೇಕು ಸರ್. ಅದಕ್ಕೆ ಸಕ್ಕರೆ ಪಾಕ ಕೊಡಬೇಕು, ಅದ್ರ ಜೊತೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಕೊಟ್ಟರೆ ಒಳ್ಳೆಯದು, ಒಂದು ಹನಿ ಒಂದು ಡ್ರಾಪ್ಸ್ ನಿಂಬೆಹಣ್ಣು ಹಾಕಿ ಶುಗರ್ ಫೀಡಿಂಗ್ ಕೊಟ್ಟರೆ ಒಳ್ಳೆಯದು. ಅಭಾವ ಕಾಲ ಇರುತ್ತಲ್ಲ ಮೂರು ತಿಂಗಳು ಮಾತ್ರ, ಮತ್ತೆ ನಾವು ಅವಶ್ಯಕ ಫುಡ್ಡಿನ ಅವಶ್ಯಕತೆ ಇರೋದಿಲ್ಲ ಸರ್ ಜೇನಿಗೆ ಪೆಟ್ಟಿಗೆಗೆ. ನಾವು ಪೆಟ್ಟಿಗೆಯಲ್ಲಿ ಸಾಕೋ ಆರಂಭದಲ್ಲಿ ಅದಕ್ಕೆ ನಾವು ಸಕ್ಕರೆಯ ಪಾಕವನ್ನು ಮಾಡಿ ಆಹಾರವಾಗಿ ನೀಡಿದರೆ ಅದು ಒಂದು ಮೂರು ತಿಂಗಳ ಕಾಲ ಅಭಾವದ ಕಾಲದಲ್ಲಿ ಆಹಾರವನ್ನು ಪೂರೈಕೆ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತೀರಿ? ಹೌದು ಸರ್, ಪೂರೈಕೆ ಮಾಡ್ಕೊಳ್ಳುತ್ತೆ. ಈಗ ಜೇನಿನಲ್ಲಿ ಸಾಕಷ್ಟು ವಿಧಗಳಿದೆ. ಈಗ ರಾಣಿ ಜೇನಾಗಿರ್ಬೋದು ಅಥವಾ ಗಂಡು ಜೇನಾಗಿರ್ಬೋದು, ಸೈನಿಕ ಜೇನುಗಳಾಗಿರ್ಬೋದು, ಈ ರೀತಿ ವಿವಿಧವಾದಂತಹ ವಿಭಾಗಗಳಿದೆ ಜೇನಿನಲ್ಲಿ. ಈ ಕುರಿತಂತೆ ತಿಳಿಸ್ಕೊಡಿ. ಒಂದು ಪೆಟ್ಟಿಗೆಯಲ್ಲಿ ಮೂರು ತರ ಹುಳಗಳಿರ್ತದೆ, ಅದರಲ್ಲಿ ಒಂದು ಮೈನ್ ಬಂದು ರಾಣಿ ಜೇನು, ಮತ್ತು ಇನ್ನೊಂದು ವರ್ಕರ್ ಬೀಸ್ ಅಂತ ಹೇಳ್ತೀವಿ, ಕೆಲಸಗಾರ ನೊಣ ಅಂತ ಹೇಳ್ತೀವಿ. ಇನ್ನೊಂದು ಗಂಡು ನೊಣ. ಗಂಡು ನೊಣ ಬಂದು ಎಲ್ಲ ಟೈಮಲ್ಲಿ ಬಾಕ್ಸಲ್ಲಿರಲ್ಲ ಸರ್. ಅದು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಏನು ವಂಶಾಭಿವೃದ್ಧಿ ಕಾಲ ಬರುತ್ತೆ ಆ ಟೈಮಲ್ಲಿ ಮಾತ್ರ ಗಂಡು ನೊಣಗಳನ್ನ ಮೊಟ್ಟೆ ಇಡುತ್ತೆ ರಾಣಿ. ಮತ್ತು ಈ ಪ್ರಾಣಿ ಪಕ್ಷಿಗಳು ಯಾವುದರಲ್ಲೇ ಆಗಲಿ ಜೇನು ನೊಣಗಳು ಮಾತ್ರ, ಅದು ಬೇಕಾದಾಗ ಗಂಡು ನೊಣ ಇಡುತ್ತೆ, ಅದು ಬೇಡವಾದಾಗ ಹೆಣ್ಣು ನೊಣ, ಆ ಥರ ಮಾತ್ರ ಜೇನು ನೊಣಗಳಲ್ಲಿ ಮಾತ್ರ ಇರೋದು ಆ ಥರ. ಹಾಗಾಗಿ ಅದು ಯಾವಾಗ ಸಂತಾನೋತ್ಪತ್ತಿ ಟೈಮ್ ಬೇಕೋ ಆ ಟೈಮಲ್ಲಿ ಮಾತ್ರ ಗಂಡು ಮೊಟ್ಟೆಗಳನ್ನ ಇಡುತ್ತೆ ರಾಣಿ. ಇನ್ನು ಬಾಕಿ ಟೈಮ್ ಇಡೋಂಥ ಮೊಟ್ಟೆಗಳೆಲ್ಲ ಕೆಲಸಗಾರ ನೊಣಗಳೇ ಇರುತ್ತೆ ಮೊಟ್ಟೆ. ರಾಣಿ ಜೇನಿನ ಕೆಲಸ ಏನು, ಸೈನಿಕ ಹುಳುವಿನ ಅಂತಂದರೆ ಕೆಲಸಗಾರ ನೊಣಗಳ ಕರ್ತವ್ಯ ಏನು? ಸರ್, ರಾಣಿ ನೊಣ ಒಂದು ಸರಿ ಹೊರಗಡೆ ಹೋಗಿ ಬಂದರೆ, ಹೊರಗಡೆ ಹೋಗಿ ಮೀಟಾಗಿ ಬಂದರೆ ಅದು ಮತ್ತು ನಾಲ್ಕು ವರ್ಷ ಬದುಕಿರುತ್ತೆ ರಾಣಿ. ನಾಲ್ಕು ವರ್ಷದವರೆಗೂ ಹೊರಗಡೆ ಹೋಗಲ್ಲ ರಾಣಿ. ಒಂದು ದಿನಕ್ಕೆ 800-1,000 ಮೊಟ್ಟೆ ಇಡುತ್ತೆ ಗೂಡು ಒಳಗಡೆ. ಕೆಲಸಗಾರ ನೊಣಗಳದು ಫುಡ್ ಕಲೆಕ್ಟ್ ಮಾಡೋದು, ಈ ಪರಾಗ ಜೇನು ಅದನ್ನು ಫುಡ್ ಕಲೆಕ್ಟ್ ಮಾಡ್ಕೊಬರುತ್ತೆ ಸರ್. ಅದು ರಾಣಿ ಹುಳ ಬಾಕ್ಸಿಂದ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಲ್ಲ. ಒಂದ್ಸರಿ ಹೊರಗಡೆ ಹೋಗಿ ಬಂದರೆ 4 ವರ್ಷದವರೆಗೂ ಮೊಟ್ಟೆ ಇಡೋದೇ ಕೆಲಸ ಅದಕ್ಕೆ. ಸಹಜವಾಗಿ ನಮಗೆ ತಿಳುವಳಿಕೆ ಇರುತ್ತೆ, ಇನ್ನು ಜಾನುವಾರು ಪ್ರಾಣಿ ಪಕ್ಷಿಗಳಿಗೂ ತಿಳುವಳಿಕೆ ಇರುತ್ತೆ. ಈಗ ನಾನೊಂದು ಜಾಗದಲ್ಲಿ ಇದ್ದೀನಿ ಅಂತ ಹೇಳಿದರೆ ನಾನೆಲ್ಲರೂ ಹೋದರೆ ಮತ್ತೆ ವಾಪಸ್ ನಾನು ನನ್ನ ಜಾಗಕ್ಕೆ ಬರ್ತೇನೆ. ಅದೇ ರೀತಿ ನಾನು ಒಂದು ಪೆಟ್ಟಿಗೆಯಲ್ಲಿ ಜನನ ಸಾಕ್ತಾ ಇದ್ದೀನಿ ಅಂತ ಆದಾಗ ಜೇನು ಸಹಜವಾಗಿ ಹೊರಗಡೆ ಹಾರಾಟವನ್ನು ಮಾಡ್ಕೊಂಡು ಹೋಗುತ್ತೆ, ಮತ್ತೆ ಹೇಗೆ ಅದು ಗುರುತಿಸಿಕೊಂಡು ಅದೇ ಒಂದು ಬಾಕ್ಸ್ಗೆ ಬಂದು ಕೂರುತ್ತೆ, ಯಾವ ರೀತಿ ಅದರ ಒಂದು ಪ್ರಕ್ರಿಯೆ ನಡೆಯುತ್ತೆ ಸರ್? ಅದು ಬಾಕ್ಸಿನ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಪರಿಚಯ ಮಾಡ್ಕೊಳ್ಳೋದು ಯಾವುದಂದ್ರೆ ಸೂರ್ಯನ ನೇರ ಇದಿಟ್ಕೊಳ್ಳುತ್ತೆ, ಸೂರ್ಯ ಮತ್ತೆ ಬಾಕ್ಸ್ನ ಇದು ಮಾಡ್ಕೊಂಡದು ಹೋಗುತ್ತೆ ಸರ್. ಅದು ಯಾವ ರೀತಿ ದಿಕ್ಕನ್ನು ಗುರುತಿಸ್ಕೊಂಡು ಹೋಗುತ್ತೆ ಮತ್ತೆ ಯಾವ ರೀತಿ ಅದು ಹೋಗಿ ಎಷ್ಟು ದೂರದವರೆಗೆ ಹೋಗುತ್ತೆ ಅದು ಮತ್ತೆ ವಾಪಸ್ ಬರಬೇಕು ಅನ್ನೋದಾದ್ರೆ ಫುಡ್ ಚೆನ್ನಾಗಿ ಸಿಗ್ತಾ ಇದೆ ಅಂದ್ರೆ ಹತ್ತದಲ್ಲಿ ಕರೆಕ್ಟ್ ಮಾಡುತ್ತೆ. ಫುಡ್ ಅಭಾವ ಕಾಲದಲ್ಲಿ ಅಂದ್ರೆ 1 ವರ್ಗಿಂದ 2 ಕಿಲೋಮೀಟರ್ಗೂ ಹಾರಾಟ ಮಾಡುತ್ತೆ ಸರ್ ಜೇನು. ನಾವು ರಾಣಿ ಜೇನೆ ಇದು, ಇದು ಸೈನಿಕ ಅಥವಾ ಕೆಲಸಗಾರ ಜೇನೆ ಇದು ಅಥವಾ ಗಂಡು ನೊಣನೆ ಇದು ಅಂತ ಯಾವ ರೀತಿ ಗುರುತಿಸಬಹುದು ಸರ್? ರಾಣಿ ನೊಣ ಬಾಕ್ಸಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಒಂದೇ ರಾಣಿ ನೊಣ ಇರೋದ್ರಿಂದ ಸ್ವಲ್ಪ ಹುಡುಕೋದು ಕಷ್ಟ ಆಗುತ್ತೆ. ಅಬ್ಸರ್ವ್ ಮಾಡಿ ಹುಡುಕಿದಾಗ ಗೊತ್ತಾಗುತ್ತೆ ರಾಣಿ ನೊಣ ಸ್ವಲ್ಪ ಕೆಲಸಾರ ನೊಣಗಳಿಗಿನ್ನ ಸ್ವಲ್ಪ ದೊಡ್ಡದಾಗಿ ಉದ್ದ ಸೈಜ್ ಇರುತ್ತೆ, ಮತ್ತೆ ಅದಕ್ಕೆ ರೆಕ್ಕೆ ಅರ್ಧ ಭಾಗ ಮುಚ್ಚಿರುತ್ತೆ ರಾಣಿ ನೊಣಕ್ಕೆ. ಇನ್ನು ವರ್ಕರ್ ಬೀಸ್ಗಳೇನಿರುತ್ತೆ ಕೆಲಸಗಾರ ನೊಣ ಅದು ಚಿಕ್ಕ ಸೈಜ್ ಇರುತ್ತೆ ಮತ್ತೆ ರೆಕ್ಕೆಗಳು ಪೂರ್ತಿ ಮುಚ್ಚಿರುತ್ತೆ. ಈ ಗಂಡು ನೊಣ ಬಂದು ಫುಲ್ ಕಪ್ಪು ಕಲ್ಲಿರುತ್ತೆ ಸರ್ ಗಂಡು ನೊಣ. ಈ ರೀತಿ ನಾವು ಜೇನಿನ ನೊಣಗಳನ್ನ ಗುರುತಿಸಬಹುದು. ಹೌದು ಸರ್, ಈ 3 ತರ ಗುರುತಿಸಬಹುದು ನಾವು. ಈಗ ಸಹಜವಾಗಿ ಈಗ ಜೇನಿನ ಸಂಗ್ರಹಣೆ ಆಗಿದೆ, ಜೇನನ್ನ ಸಂಗ್ರಹಣೆ ಆದ್ಮೇಲೆ ಆ ಜೇನು ಪೆಟ್ಟಿಗೆಯಿಂದ ನಾವು ಜೇನನ್ನ ಯಾವ ರೀತಿ ಹೊರ ತೆಗಿಬಹುದು ಈ ಕುರಿತಂತೆ ತಿಳಿಸ್ಕೊಡಿ ಸರ್. ಜೇನು ಪೆಟ್ಟಿಗೆಯಲ್ಲಿ 3 ತರ ಇರುತ್ತೆ. ಪೆಟ್ಟಿಗೆಯಲ್ಲಿ ಅಂದ್ರೆ ಅಡಿಮಣೆ, ಸಂಸಾರ ಕೋಣೆ ಮತ್ತೆ ಜೇನು ಕೋಣೆ ಅಂತ ಇರುತ್ತೆ. ಸಂಸಾರ ಕೋಣೆ ಏನಿರುತ್ತೆ, ಅದು ಜೇನು ಬಂದಿರುತ್ತಲ್ಲ ಅದನ್ನ ನಾವು ಕಲೆಕ್ಟ್ ಮಾಡಬಾರ್ದು. ಅದನ್ನ ಅದು ಜೇನಿಗೆ ಫುಡ್ ಊಟಕ್ಕೆ ಅಂತ ಇಟ್ಕೊಂಡಿರುತ್ತೆ. ಅದು ಅದ್ರ ಮೇಲ್ಗಡೆ ಸೂಪರ್ ಏನಿರುತ್ತೆ ಜೇನು ಕೋಣೆ, ಅದ್ರಲ್ಲಿ ಮಾತ್ರ ನಾವು ಜೇನು ತಕ್ಕಬೇಕಾಗುತ್ತೆ ಸರ್. ಸಹಜವಾಗಿ ಎರಿ ಅಂತ ಹೇಳಿ ಕರಿತೇವೆ, ಯಾವ ರೀತಿ ಅದಕ್ಕೆ ಎರಿ ಒಳಗಡೆ ಜೇನನ್ನ ಯಾವ ರೀತಿ ಅದು ಶೇಖರಣೆ ಮಾಡುತ್ತೆ ಮತ್ತೆ ಅದನ್ನ ನಾವು ತೆಗಿಬೇಕಾದ್ರೆ ಏನು ಕ್ರಮಗಳನ್ನ ಅನುಸರಿಸಬೇಕು? ಜೇನು ಕೋಣೆ ಇರುತ್ತಲ್ಲ ಅದಕ್ಕೆ ಆರ್ಟಿಫಿಷಿಯಲ್ ಅರಿ ಸಿಗುತ್ತೆ ಸೊಸೈಟಿಗಳಲ್ಲಿ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ ತರಿಸ್ಕೊಡ್ತೀವಿ. ಬೇಕಾದ್ರೆ ಅದನ್ನ ನಾವು ಇಟ್ಟರೆ ಅದನ್ನ ಮಿಷಿನ್ಗಾಗಿ ತಿರುಗಿಸ್ಬೋದು ಸರ್. ಇಲ್ಲಾಂದ್ರೆ ಅದನ್ನ ಮುರಿದೋಗುತ್ತೆ, ಕೊಂಬೆಲ್ಲ ಮುರಿದೋಗ್ತವೆ. ಅದರದು ಮತ್ತೆ ಜೇನು 1 ಕೆಜಿ ಮೇಣ ಮಾಡಬೇಕು ಅಂದರೆ 13 ಕೆಜಿ ಜೇನುತುಪ್ಪ ತಿನ್ನಬೇಕು. ಅದು ಸುಮ್ಮನೆ ನಾವು ಜೇನುತುಪ್ಪ ಕಲೆಕ್ಟ್ ಮಾಡೋದು ಅದೇ ತಿಂದರೆ ನಮಗೇನು ಅದರಲ್ಲಿ ಆದಾಯ ಬರಲ್ಲ. ಹಾಗಾಗಿ ನಾವು ಆದಷ್ಟು ಆರ್ಟಿಫಿಷಿಯಲ್ ಅರಿಗಳನ್ನ ಕೊಡೋದು ಒಳ್ಳೆಯದು ಸೂಪರ್ಗಳಿಗೆ. ಇನ್ನು ಜೇನನ್ನ ಪೆಟ್ಟಿಗೆಗಳಿಂದ ಜೇನಿನ ಬಾಕ್ಸ್ಗಳನ್ನು ಯಾವ ರೀತಿ ನಾವು ಡಿವೈಡ್ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡಿ ಸರ್. ಈಗ ISIA ಮಾದರಿಯಲ್ಲಿ 8 ಫ್ರೇಮ್ಗಳುಳ್ಳ ಚೌಕಟ್ಟು ನಮ್ಮದು ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿರುತ್ತೆ. ಆ 8 ಫ್ರೇಮಲ್ಲಿ ನಾವು 1ನೇ ಫ್ರೇಮು ಮತ್ತು 3ನೇ ಫ್ರೇಮು ಮತ್ತು 5ನೇ ಫ್ರೇಮು ಮತ್ತು 7ನೇ ಫ್ರೇಮು ಈ ಥರ ಒಂದು ಬಿಟ್ಟು ತೆಗೆದಾಗ ಅದನ್ನು ಖಾಲಿ ಬಾಕ್ಸ್ಗೆ 1ನೇ ಫ್ರೇಮು ಮತ್ತು 3ನೇ ಫ್ರೇಮು 5ನೇ ಫ್ರೇಮು 7ನೇ ಫ್ರೇಮು ಅದನ್ನು ಎತ್ತಿಡ್ಬೇಕು ಸರ್ ಅಲ್ಲಿಗೆ. ಎತ್ತಿಟ್ಬಿಟ್ಟು ಈ ಮುಂಚೆ ಹಳೆ ಬಾಕ್ಸ್ ಇರುತ್ತಲ್ಲ ಅದನ್ನು ಹೊಸ್ದಾಗಿ ಡಿವೈಡ್ ಮಾಡಿರ್ತಿರಲ್ಲ ಅದನ್ನು ಅಲ್ಲೇ ಇಡಬೇಕು. ಹಳೆ ಬಾಕ್ಸ್ನ ನೀವು 1ರಿಂದ 1.5 ಕಿಲೋಮೀಟರ್ ದೂರ ತಗೊಂಡು ಇಡಬೇಕು. ಅವಾಗ ಅಲ್ಲಿ ನೋಡ್ಬೇಕು, ನಾವು ಚೆಕ್ ಮಾಡಬೇಕು ನಮ್ಗೆ ರಾಣಿ ಯಾವ್ದಲ್ಲಿದೆ ಅಂತ. 2 ದಿನ ಬಿಟ್ಟು ಗೊತ್ತಾಗುತ್ತೆ ರಾಣಿ ಶೆಲ್ ಆಗಿರುತ್ತೆ ಕೆಳಗಡೆ, ಅದು ಯಾವ ಬಾಕ್ಸಲ್ಲಿ ರಾಣಿ ಶೆಲ್ ಆಗಿರುತ್ತೆ ಅದ್ರಲ್ಲಿ ರಾಣಿ ಇಲ್ಲ ಅಂತ ಕನ್ಫರ್ಮ್ ಆಗುತ್ತೆ ನಮಗೆ. ಅವಾಗ ಅದಕ್ಕೆ ನಾವು 1:1 ಅಥವಾ 1:1.5 ಸಕ್ಕರೆ ಹಾಕ್ಬಿಟ್ಟು 1 ಲೋಟ ನೀರು ಹಾಕ್ಬಿಟ್ಟು ಶುಗರ್ ಫೀಡಿಂಗ್ ಕೊಡ್ಬೇಕು ಸ್ವಲ್ಪ 2 ಬಾಕ್ಸ್ಗಳಿಗೂ. ಒಳ್ಳೆ ಫುಡ್ ಸಿಗ್ತಾ ಇದೆ ಅಂದಾಗ ರಾಣಿ ಮೊಟ್ಟೆ ಚೆನ್ನಾಗಿ ಬೆಳೆಸಿ ಅದರಲ್ಲೊಂದು ರಾಣಿ ಬರುತ್ತೆ ಸರ್, ಆಗ 2 ಬಾಕ್ಸ್ ಆಗುತ್ತೆ, ಡಿವೈಡ್ ಆಗುತ್ತೆ. ಏನಕ್ಕೆ 1ರಿಂದ 1.5 ಕಿಲೋಮೀಟರ್ ಅಷ್ಟು ದೂರ ನಾವು ಹೊಸ ಬಾಕ್ಸ್ ಇಡಬೇಕಾಗುತ್ತೆ? ಇನ್ನು ತುಂಬ ದೂರ ಇಟ್ಟರೆ ಏನು ಸಮಸ್ಯೆ ಆಗುತ್ತೆ ಸರ್? 10 ಇಟ್ಟರೆ ನಮಗೆ ಸಮಸ್ಯೆ ಆಗುತ್ತೆ, 2 ಇಟ್ಟರೆ ಸಮಸ್ಯೆ ಆಗಲ್ಲ. 10 ಇಟ್ಟರೆ ಅಂದರೆ ರಾಣಿ 1 ಬಾಕ್ಸ್ ಇಲ್ಲ ಅನ್ಕೋತ ತಕ್ಷಣ ರಾಣಿ ಎಲ್ಲಿರುತ್ತೆ ಅಲ್ಲಿಗೆ ಹುಳಗಳು ಹುಡುಕಿ ಬಂದ್ಬಿಡ್ತವೆ. ಹಾಗಾಗಿ ಆದಷ್ಟು ದೂರ ಇಟ್ಟರೆ ಒಳ್ಳೆಯದು. ಸಹಜವಾಗಿ ಜೇನು ನೊಣಗಳು ಯಾವ ರೀತಿಯ ಹೂವಿನ ಒಂದು ವಾಸನೆಗೆ ಹೆಚ್ಚು ಆಕರ್ಷಣೆ ಆಗುತ್ತೆ, ಹೆಚ್ಚಿನದಾಗಿ ಯಾವ ಒಂದು ಮರದ ಹೂಗಳಿಗೆ ಇವು ಆಕರ್ಷಣೆ ಆಗ್ತವೆ? ಯಾವ ಥರ ಹೂವು ಅಂತ ಏನಿಲ್ಲ ಸರ್, ಅದು ಎಲ್ಲಿ ಫುಡ್ ಸಿಗುತ್ತೆ ಅದಕ್ಕೆಲ್ಲ ಹೋಗುತ್ತೆ, ಕೊನೆಗೆ ಮುಟ್ಟಿದ ಮನೆ ಹೂ ಸಮೇತ ಹೋಗುತ್ತೆ ಜೇನುಳ. ಇನ್ನು ಪ್ರಮುಖವಾಗಿ ನಾವೀಗ ಒಂದು ವಿಚಾರವನ್ನ ಗಮನಿಸಲೇಬೇಕಾಗತ್ತೆ. ಸಹಜವಾಗಿ ಈ ಮಲೆನಾಡು ಭಾಗದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಜೇನಿನ ಸಾಕಣೆ ಕಷ್ಟ, ಒಟ್ಟಾರೆ ಅದು ಅಭಾವದ ಕಾಲ. ಇಂತಹ ಸಂದರ್ಭದಲ್ಲಿ ಅಂತಂದ್ರೆ ಮಳೆಗಾಲದ ಸಂದರ್ಭದಲ್ಲಿ ಜೇನಿನ ಪೆಟ್ಟಿಗೆಯನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋ ವಿಚಾರವನ್ನ ತಿಳಿಸ್ಕೊಡಿ ಸರ್. ಮಳೆಗಾಲದಲ್ಲಿ ನಮಗೆ ಅಭಾವ ಕಾಲ, ನೀವು ಹೇಳ್ದಂಗೆ ನಮಗೆ ಜೂನ್ ಮತ್ತು ಜುಲೈ ಆಗಸ್ಟ್ ತಿಂಗಳು ಈ 3 ತಿಂಗಳು ಜೇನಿಗೆ ಅಭಾವ ಕಾಲ. ಆ ಟೈಮಲ್ಲಿ ನಾವು ಜೇನು ಪೆಟ್ಟಿಗೆಗಳನ್ನ ಕ್ಲೀನಾಗಿ ಅಡಿಮಣೆಯೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು, 15 ದಿನಕ್ಕೊಂದ್ಸರಿ ಕ್ಲೀನ್ ಮಾಡಬೇಕು ಬಾಕ್ಸ್ಗಳನ್ನ. ಮತ್ತು ಆದಷ್ಟು ಹಳೆ ಫ್ರೇಮ್ಗಳು ಕೋಮ್ಸ್ಗಳಿರ್ತದಲ್ಲ ಅರಿಗಳು ಕಟ್ಟಿರೋದನ್ನು ಅದನ್ನು ಮುರಿದು ತೆಗೆದುಬಿಟ್ಟು 1:1 ಅಥವಾ 1:2 ಆದರೂ ಆಗುತ್ತೆ ಶುಗರ್ ಫೀಡಿಂಗು, ಸಕ್ಕರೆ ಸ್ವಲ್ಪ ಪಕ್ಕ ಕೊಡಬೇಕು. ಸ್ವಲ್ಪ ಕಡಲೆ ಹಿಟ್ಟು ಕೊಟ್ಟರು ಆಗುತ್ತೆ, ಆದರೆ ಕಡಲೆ ಹಿಟ್ಟು ಅಷ್ಟು ಡೈಜೆಷನ್ ಆಗಲ್ಲ. ಆದಷ್ಟು ನಾವು ಶುಗರ್ ಫೀಡಿಂಗ್ ಕೊಡೋದೇ ಒಳ್ಳೇದು ಸರ್ ಮಳೆಗಾಲದಲ್ಲಿ. ಅಥವಾ ಹಳೆ ವೇಸ್ಟ್ ಯಾವ್ದಾದ್ರು ಜೇನು ಇರುತ್ತಲ್ಲ ಹುಳಿ ಬಂದಿರೋ ಜೇನು ಕೊಟ್ಟರು ಅದು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಈ ರೀತಿ ನಾವು ಮಳೆಗಾಲದಲ್ಲಿ ಜೇನಿನ ಸಂರಕ್ಷಣೆಯನ್ನು ಮಾಡಬೇಕು. ನಮ್ಮ ಮಳೆಗಾಲದಲ್ಲಿ ಸರ್ 3 ತಿಂಗಳು ಏನು ನಿರ್ವಹಣೆ ಮಾಡ್ತೀವಿ, ಜೇನುಗಳು ಬಾಕ್ಸ್ ಬಿಟ್ಟೋಗೋದು ಆ ಟೈಮಲ್ಲೇ ಸರ್. ನಮಗೆ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಬಾಕ್ಸ್ನ ಬಿಟ್ಟೋಗಿದ್ದಾವೆ. ಆ ಟೈಮಲ್ಲಿ ಆದಷ್ಟು ನಾವು ಸ್ವಲ್ಪ ಶುಗರ್ ಫೀಡಿಂಗ್ ಕೊಟ್ಕೊಂಡು ಒಂದು ವಾರಕ್ಕೆ ಒಂದು 2 ಟೈಮ್ 3 ಟೈಮ್ ಕೊಟ್ಟರೆ ಸಾಕು ಸರ್. ಅದು ಒಂದು 15 ದಿವಸ ಕೊಟ್ಟರೆ ಸಾಕು, ಅದೇ ಮತ್ತೆ ಕಲೆಕ್ಟ್ ಮಾಡಿ ಶುಗರ್ ಹಂಗೆ ಫೀಡ್ ಮಾಡ್ಕೊಂಡಿರುತ್ತೆ. ಈಗ ನಾವು ಸಹಜವಾಗಿ ಮಾರುಕಟ್ಟೆಯಲ್ಲಾಗಲಿ ಅಥವಾ ಹೊರಗಡೆ ಆಗಲಿ ಜೇನುತುಪ್ಪವನ್ನು ಮಾರೋದನ್ನು ಗಮನಿಸ್ತಾ ಇರ್ತೇವೆ. ನಾವೀಗ ಜೇನುತುಪ್ಪ ಇದು ಶುದ್ಧವಾದ ಜೇನುತುಪ್ಪವೋ ಅಥವಾ ಕಲಬೆರಕೆಯ ಜೇನುತುಪ್ಪವೋ, ಇದನ್ನು ಕಂಡುಹಿಡಿಯೋದು ಹೇಗೆ ಈ ಕುರಿತಂತ ವಿಚಾರನ ತಿಳಿಸ್ಕೊಡಿ ಸರ್. ಜೇನುತುಪ್ಪ ನಾವು ಬಾಟಲಿಂದ ಬಾಟಲಿ ಬಗ್ಗಿಸ್ಬೇಕಾದ್ರೆ ದಾರ ಥರನೇ ಬೀಳ್ತಾ ಇರುತ್ತೆ ಸರ್. ಅದು ಯಾವಾಗ ಕಟ್ಕಟ್ ಆಗುತ್ತೆ ಅದು ನಮಗೆ ಕಲಬೆರಕೆ ಅಂತ. ಇನ್ನು ಒಂದ್ಸರಿ ಬಾಟಲಲ್ಲಿ ಬಗ್ಸಕ್ಕೆ ಶುರುವಾದರೆ ದಾರದ ಥರ ಬತಾನೇ ಇರಬೇಕದು, ಅದು ಒಳ್ಳೆ ಪ್ಯೂರ್ ಅಂತ ಹೇಳ್ಬೋದು ಸರ್. ಸಹಜವಾಗಿ ನಾವು ನೋಡ್ತೇವೆ ಈ ರಸ್ತೆ ಬದಿಗಳಲ್ಲಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಏರಿಗಳನ್ನ ಇಟ್ಕೊಂಡು ಕೆಲವೊಂದು ಬಾಕ್ಸ್ಗಳಲ್ಲಿ ತುಂಬಿಸಿ ಅಲ್ಲೇ ಜೇನುಗಳಲ್ಲಿ ಹಾರಾಡ್ತಾ ಇರುತ್ತೆ. ಆ ಥರದ ಜೇನು ಶುದ್ಧ ಜೇನು ಅಂತ ಹೇಳ್ತಾರೆ ಹೇಗೆ ಸರ್? ಅದು ಕಲಬೆರಕೆ ಜೇನು ಸರ್ ಅದು. ಯಾಕೆಂದರೆ ಮೊನ್ನೆ ನೋಡಿದ್ವಿ ಹಾಸನಲ್ಲಿ ಇಲ್ಲೊಂದು ಕಡೆ ಇದಾಗಿತ್ತು. ಅದು ಅದು ಏನು ಮಾಡ್ತಾರೆ ಅಂದರೆ ಹೆಜ್ಜೆನ ಅರಿಗಳನ್ನ ತಂದಿರ್ತಾರೆ, ತಂದ್ಬಿಟ್ಟು ಶುಗರ್ ಫೀಡಿಂಗ್ ಅದೇನು ಮಾಡ್ಕೊಂಡಿರ್ತಾರೆ ಅದನ್ನ, ಅದನ್ನು ಅರಳಿಗೆ ಹೆಜ್ಬಿಟ್ಟು ಸುಮ್ಮನೆ ರೈತರಿಗೆ ಮೋಸ ಮಾಡೋದು ಸರ್, ಗ್ರಾಹಕರಿಗೆ ಮೋಸ ಮಾಡ್ತಾ ಇದ್ದಾರೆ ಅದು. ನಮ್ಮ ರೈತ ಬಾಂಧವರು ಈ ಕುರಿತಂತೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಿ ಉತ್ತಮವಾದಂತಹ ಪರಿಶುದ್ಧ ಜನನ್ನ ಪಡ್ಕೊಳ್ಬೇಕು ಅಂತ ಹೇಳ್ತೀರಿ ಸರ್? ರೈತರುಗಳು ಪರಿಶುದ್ಧ ಜೇನು ಬೇಕು ಅಂದರೆ ಅವರು ಮನೇಲಿ ಒಂದು ಬಾಕ್ಸ್ಗಳು ಇಟ್ಕೊಂಡ್ರೆ ಭಾರಿ ಒಳ್ಳೇದು ಅನ್ನಿಸ್ತದೆ ಸರ್. ಈ ನಮಗೆ ಒಳ್ಳೆ ಜೇನುತುಪ್ಪ ಬೇಕು ಅಂದರೆ ಅದು ನಾವೇ ಒಂದು ಬಾಕ್ಸ್ ಇಟ್ಕೊಂಡ್ರೆ ನಮ್ಗೆ ಯಾವ ಥರ ಬೇಕೋ ಜೇನುತುಪ್ಪ ನಮಗೆ ಸಿಗುತ್ತೆ, ಹೊರಗಡೆ ತರೋದು ತಪ್ಪುತ್ತೆ ಮತ್ತು ನಮಗೆ ಪ್ಯೂರು ಸಿಗುತ್ತೆ. ಈ ರೀತಿ ನಮ್ಮ ರೈತ ಬಾಂಧವರು ಪರಿಶುದ್ಧವಾದಂತಹ ಜೇನನ್ನು ಪರೀಕ್ಷೆ ಮಾಡಿ ಪಡ್ಕೊಳ್ಬಹುದು. ಅದೇ ಸರ್ ನಾನು ಹೇಳ್ದಂಗೆ ಈಗ ರೈತರುಗಳು ಸ್ವಂತ ಒಂದು ಬಾಕ್ಸು, ಒಬ್ಬ ರೈತ ಒಂದು ಬಾಕ್ಸ್ನಾರ ಮನೇಲಿ ಇಟ್ಕೋಬೇಕು ಅವರು. ಒಂದು ಪೆಟ್ಟಿಗೆ ಏನಾದರೂ ಮನೆಯಲ್ಲಿ ಅವರು ನಿರ್ವಹಣೆ ಮಾಡಿದರೆ ಅವರಿಗೆ ಜೇನುತುಪ್ಪ ಸಾಕಷ್ಟು ಸಿಗುತ್ತೆ ಸರ್. ಜೇನುತುಪ್ಪನೂ ಸಿಗುತ್ತೆ ಮತ್ತು ಅವ್ರ ಬೆಳೆಯಲ್ಲಿ ಹೀಳು ಜಾಸ್ತಿ ಆಗುತ್ತೆ, ಪರಾಗಸ್ಪರ್ಶ ಆಗೋದ್ರಿಂದ ಮತ್ತು ಅವ್ರಿಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಸರ್. ಅದು ಉತ್ತಮವಾದಂತಹ ಆರೋಗ್ಯವನ್ನು ಹೊಂದಬೇಕು ಅನ್ನೋದಾದ್ರೆ ಮನೆಯಲ್ಲಿ ಒಂದು ಪೆಟ್ಟಿಗೆಯನ್ನು ಇಟ್ಕೋಬೇಕು, ಜೊತೆಗೆ ನಮ್ಮ ಉತ್ತಮವಾದಂತಹ ಬೆಳೆಯಲ್ಲಿ ಆದಾಯವನ್ನು ಗಳಿಸ್ಕೊಳ್ಬಹುದು ಅಂತ ಹೇಳ್ತೀರಿ. ಮನೇಲಿ ಮಕ್ಕಳಿದ್ದಾರೆ ಅಂದರೆ ಒಂದು ಪೆಟ್ಟಿಗೆ ಇಟ್ಕೊಂಡ್ರೆ ಒಳ್ಳೇದು ಸರ್ ಅವ್ರಿಗೆ. ಯಾಕೆಂದರೆ ಮಕ್ಕಳಿಗೆ ಮಾತ್ರ ಟ್ಯಾನಿಕ್ ಎಲ್ಲ ಕೊಡಬೇಕು ಅಂದರೆ ಮಕ್ಕಳು ಕುಡಿಯಲ್ಲ, ಸ್ವಲ್ಪ ಜೇನುತುಪ್ಪನಾರ ಇದ್ದರೆ ಮಕ್ಕಳಿಗೆ ನೆಕ್ಸಿದ್ರೆ ಸ್ವಲ್ಪ ಇದಾಗುತ್ತೆ ಸರ್. ಇನ್ನು ಈಗ ಇಲಾಖೆಯ ಯೋಜನೆಗಳ ಕುರಿತಂತೆ ತಿಳಿಸ್ಕೊಡಿ. ಈಗ ಜೇನು ಕೃಷಿಗೆ ಸಂಬಂಧಪಟ್ಟ ಹಾಗೆ ತೋಟಗಾರಿಕೆ ಇಲಾಖೆಯಿಂದ ಏನೆಲ್ಲ ಯೋಜನೆಗಳಿದೆ, ನಮ್ಮ ರೈತ ಬಾಂಧವರಿಗೆ ಯಾವ ರೀತಿಯ ಸವಲತ್ತುಗಳು ಇಲಾಖೆ ಮಾಡಿಕೊಡ್ತಾ ಇದೆ ಅಂತ ಸರ್? ತೋಟಗಾರಿಕೆ ಇಲಾಖೆಯಲ್ಲಿ ರಾಜ್ಯ ವಲಯ ಯೋಜನೆ ಅಂತ ಇದೆ, ಅದರಲ್ಲಿ ಮಧುವನ ಮತ್ತು ಜೇನು ಸಾಕಾಣಿಕೆ ಅಭಿವೃದ್ಧಿ ಯೋಜನೆಯಲ್ಲಿ ಜನರಲ್ ಫಲಾನುಭವಿಗಳಿಗೆ 1,125 ರೂಪಾಯಿ ದುಡ್ಡು ಕಟ್ಟಬೇಕು ಸರ್ ಅವರು. ಇನ್ನು ಬಾಕಿ 75% ಸರ್ಕಾರನೇ ಕೊಡುತ್ತೆ. ಅದು ಬಿಟ್ಟು ಜಿಲ್ಲಾ ಪಂಚಾಯತ್ ಯೋಜನೆ ಇದೆ, ಅದರಲ್ಲೂ ಅಷ್ಟೇ 75% ಗೌರ್ಮೆಂಟ್ ಕೊಡುತ್ತೆ, 25% ಗ್ರಾಹಕರು ಕೊಡಬೇಕು, ರೈತರು ಕೊಡಬೇಕು. SC/ST ಕ್ಯಾಟಗರಿಗೆ 90% ಸಬ್ಸಿಡಿ ಇದೆ. ಜಿಲ್ಲಾ ಪಂಚಾಯತ್ ಯೋಜನೆಯಲ್ಲಿ ನಮಗೆ ಬಾಕ್ಸ್ ಕಡಿಮೆ ಇರೋದ್ರಿಂದ ಒಂದೊಂದು ಬಾಕ್ಸ್ ಕೊಟ್ಟಿದ್ವಿ ಈ ಸರಿ. ಈ ಸರಿ 100 ಬಾಕ್ಸ್ ಇತ್ತು, ಮತ್ತೆ ನೆಕ್ಸ್ಟ್ಗೆ ಏನಾದ್ರು ಬಂದರೆ ನಾವು 10 ರೂಪಾಯಿಗೂ ಬಾಕ್ಸ್ ಕೊಡ್ತೀವಿ ಸರ್, 10 ಪೇಟೆಗೆವರೆಗೂ ಕೊಡ್ತೀವಿ. SC/ST ಕ್ಯಾಟಗರಿಗೆ 450 ರೂಪಾಯಿ ಕಟ್ಟಬೇಕಾಗುತ್ತೆ, ಜನರಲ್ಲವರು 1,125 ರೂಪಾಯಿ ಕಟ್ಟಬೇಕಾಗುತ್ತೆ. ಸಾಮಾನ್ಯ ವರ್ಗದ ಜನರಿಗೆ 75%-ರಷ್ಟು ಸಬ್ಸಿಡಿ ಇರುತ್ತೆ, ಇನ್ನು SC/ST ಫಲಾನುಭವಿಗಳಿಗೆ 90%-ರಷ್ಟು ಸಹಾಯಧನ ಇರುತ್ತೆ, 10%-ರಷ್ಟನ್ನು SC/ST ಫಲಾನುಭವಿಗಳು ಹಣವನ್ನು ಕಟ್ಟಬೇಕಾಗುತ್ತೆ. ಸಾಮಾನ್ಯ ವರ್ಗದ ಜನರು 25%-ರಷ್ಟು ಹಣವನ್ನು ಕಟ್ಟಿದರೆ ನೀವು ಎಷ್ಟು ಜೇನು ಪೆಟ್ಟಿಗೆಗಳನ್ನ ಕೊಡ್ತೀರಿ ಒಬ್ಬ ರೈತನಿಗೆ? ಅರ್ಜಿ ಮೇಲೆ ಕೊಡ್ತೀವಿ ಸರ್. ಅರ್ಜಿ ಏನಾದ್ರು ಜಾಸ್ತಿ ಬಂತಿದ್ದು ಅಂದರೆ 1 ಪೆಟ್ಟಿಗೆ ಕೊಡ್ತೀವಿ, ಅರ್ಜಿ ಕಡಿಮೆ ಬಂದರೆ ನಾವು ಆದಷ್ಟು ಜಾಸ್ತಿನೇ ಪೆಟ್ಟಿಗೆ ಮಾಡ್ಕೊಡ್ತೀವಿ ಸರ್. ಅರ್ಜಿಯನ್ನು ಸಲ್ಲಿಸುವ ವಿಧಾನ ಹೇಗೆ ಸರ್? ನಮಗೆ ಜೂನ್ ತಿಂಗಳಲ್ಲಿ ನಮ್ಮ ಹೋಬಳಿ ಆಫೀಸರ್ಗಳ ಹತ್ರ ಹೆಸರು ನೋಂದಣಿ ಮಾಡಬೇಕು, ನಾವು ಆಗಸ್ಟ್ ಸೆಪ್ಟೆಂಬರ್ಗೆ ಬಾಕ್ಸ್ ಕಲೆಕ್ಟ್ ಮಾಡ್ಕೊಡ್ತೀವಿ ಸರ್. ಅವ್ರಿಗೆ ರೈತ ಬಾಕ್ಸ್ಗಳನ್ನ ನೀವು ಎಲ್ಲಿಂದ ತರಿಸ್ತೀರಿ ಸರ್? ಗೌರ್ಮೆಂಟಿಂದ ಯಾವುದು ಅಪ್ರೂವಲ್ ಆಗಿರುತ್ತೆ ಅವ್ರದ್ದು ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಸರ್, ಅಲ್ಲೇ ರೈತರುಗಳೇ ಇದು ಮಾಡ್ಕೊಂಡು ಬಾಕ್ಸ್ ತರ್ಬೋದು. ನೇರವಾಗಿ ರೈತರ ಹೋಗಿ ಅಲ್ಲಿಂದ ಬಾಕ್ಸ್ಗಳನ್ನ ಕೊಂಡ್ಕೋಬೇಕಾಗುತ್ತಾ ಸರ್? ರೈತರು ಅಲ್ಲಿಗೆ ಹೋಗೋಕ್ಕಾಗಲ್ಲ, ಸುಮಾರು ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಸುಮಾರು ಬೀಳುತ್ತೆ ಅಂದ್ಬಿಟ್ಟು ನಾವೇ ಕಲೆಕ್ಟ್ ಮಾಡಿ ಅವ್ರಿಗೇನು ಅಮೌಂಟ್ ಹಾಕ್ತಾರೆ ಸರ್, ಅಲ್ಲಿಗೆ ಕಂಪ್ನಿಗೆ ಯಾವುದು ಕಂಪ್ನಿ ಅಪ್ರೂವಲ್ ಆಗಿರುತ್ತೆ ನಮ್ಮ ಡಿಪಾರ್ಟ್ಮೆಂಟಿಂದ ಅಲ್ಲಿಗೆ ಅಮೌಂಟ್ ಹಾಕ್ತಾರೆ, ಅಲ್ಲಿಂದ ನಾವೇ ತರಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಸರ್. ಗರಿಷ್ಠ ಎಷ್ಟು ಪೆಟ್ಟಿಗೆಗಳನ್ನು ಒಬ್ಬ ರೈತರಿಗೆ ನೀಡ್ತೀರಿ ಸರ್? ಒಬ್ಬರಿಗೆ 10 ಪೆಟ್ಟಿಗೆ ಕೊಡ್ತೀವಿ ಸರ್. ಒಬ್ಬರಿಗೆ ಅವರು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತೇಳಿ ಇಲಾಖಾ ವತಿಯಿಂದ ನೀವು ಮಾರ್ಗಸೂಚಿಗಳನ್ನ ಹೇಳ್ತೀರಿ ಸರ್? ಇಲಾಖೆಯಿಂದ ನಾವು ಟ್ರೈನಿಂಗ್ಗಳು ಮಾಡ್ತೀವಿ, ಯಾವ ಥರ ನಿರ್ವಹಣೆ ಮಾಡೋದು ಹೇಗೆ ಅಂತ ಸೈಂಟಿಸ್ಟ್ಗಳು ಬರ್ತಾರೆ, ಮತ್ತು ನುರಿತ ತಜ್ಞರಿಂದ ತರಬೇತಿ ಕಾರ್ಯಕ್ರಮಗಳಿರುತ್ತೆ ಸರ್. ಯಾವ ಸಂದರ್ಭದಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀರಿ, ಮತ್ತು ಎಷ್ಟು ಜನ ರೈತರಿಗೆ ಒಂದು ಬಾರಿ ತರಬೇತಿಯನ್ನು ನೀಡ್ತೀರಿ ಸರ್? ಒಂದು ಸರಿ ನಾವು 30-50 ಜನರಿಗೂ ತರಬೇತಿ ಕೊಡ್ತೀವಿ, ಮತ್ತು ಹೊರಗಡೆ ಟೂರ್ಗಳಿಗೆ ಕರ್ಕೊಂಡೋಯ್ತೀವಿ ಸರ್, ಪ್ರವಾಸ ಇರುತ್ತೆ ಪ್ರವಾಸಕ್ಕೂ ಕರ್ಕೊಂಡೋಗ್ತೀವಿ. ಈ ರೀತಿ ಇಲಾಖೆಯ ಸಹಾಯಧನವನ್ನು ಬಳಸ್ಕೊಂಡಿರ್ತಕ್ಕಂಥ ರೈತರ ಸಂಖ್ಯೆದವರಿಗೆ ಎಷ್ಟಿದೆ? ಒಂದು 400-500 ಜನಕ್ಕೆ ನಾವು ಸಕಲೇಶ್ಪುರ ತಾಲೂಕಲ್ಲಿ ಬಾಕ್ಸ್ಗಳು ಕೊಟ್ಟಿದ್ದೀವಿ ಸರ್. ಈ ವರ್ಷನೇ ನಾವು 100 ಜನಕ್ಕೆ ಬಾಕ್ಸ್ ಕೊಟ್ಟಿದ್ದೀವಿ, ಅದರಲ್ಲಿ ಮಧುವನ ಸುಮಾರು ಒಂದು 10 ಮಧುವನಗಳು ಕೊಟ್ಟಿದ್ದೀವಿ ಸಕಲೇಶ್ಪುರ ತಾಲೂಕಲ್ಲಿ. ತೋಟಗಾರಿಕಾ ಇಲಾಖೆ ವತಿಯಿಂದ ವಿಶೇಷವಾದಂತಹ ಏನು ಯೋಜನೆ ಜೇನು ಪೆಟ್ಟಿಗೆಗೆ ಕುರಿತಂತೆ ಇದೆ ಸರ್? ಮಧುವನ ಮತ್ತು ಜೇನು ಸಾಕಾಣಿಕೆ ಅಭಿವೃದ್ಧಿ ಯೋಜನೆಯಲ್ಲಿ ಒಬ್ಬ ಫಲಾನುಭವಿಗೆ 1 ಲಕ್ಷ ರೂಪಾಯಿಂದು ಸ್ಕೀಮು ಕೊಡ್ತೀವಿ, ಅದರಲ್ಲಿ 75,000 ರೂಪಾಯಿ ಸಬ್ಸಿಡಿನೇ ಕೊಡ್ತೀವಿ, 25,000 ರೂಪಾಯಿ ರೈತರ ಕೈಯಿಂದ ಹಾಕಬೇಕಾಗುತ್ತೆ, ಅದರಲ್ಲಿ ಒಬ್ಬರಿಗೆ 14 ಪೆಟ್ಟಿಗೆ ಹುಳ ಸಮೇತ ಸ್ಟ್ಯಾಂಡ್ ಸೇರಿ ಒಂದು ಹನಿ ಎಕ್ಸ್ಟ್ರೇಟರು ಮತ್ತು ಹೊಗೆ ತಿದಿ ಅದು ಸ್ಮೋಕರ್ ಅಂತ ಬರುತ್ತೆ ಹೊಗೆ ತಿದಿ ಹ್ಯಾಂಡ್ ಗ್ಲೌಸ್ಗಳು ಮತ್ತು 2 ಕೆಜಿ ಮೇಣ ಕೊಡ್ತೀವಿ ಸರ್. ಅದು ಇಷ್ಟು ಪರಿಕರಗಳನ್ನು ಒಬ್ಬ ರೈತರಿಗೆ ನೀಡ್ತೀವಿ. ಒಬ್ಬ ರೈತರಿಗೆ 1 ಲಕ್ಷ ರೂಪಾಯಿಂದು ಪರಿಕರಗಳನ್ನ ಕೊಡ್ತೀವಿ. ಅವರು ಎಷ್ಟು ವಿಸ್ತೀರ್ಣದಲ್ಲಿ ಈ ಒಂದು ಪೆಟ್ಟಿಗೆಗಳನ್ನ ಇಟ್ಕೊಳ್ಬೇಕಾಗತ್ತೆ ಸರ್? ಅವರು 10 ಅಡಿಗೊಂದು ಪೆಟ್ಟಿಗೆ ಇಡ್ಬೋದು, ಆದರೆ ಆಹಾರ ನೋಡ್ಕೊಂಡು ಅಲ್ಲಿ ಸಿಗ್ತಕ್ಕಂಥ ಫುಡ್ಡು ಆಹಾರ ನೋಡ್ಕೊಂಡು ರೈತರುಗಳು ಆದಷ್ಟು ದೂರ ಇಟ್ಕೊಂಡು ಮೇಂಟೈನ್ ಮಾಡ್ಬೋದು. ಒಳ್ಳೆಯದು. ಈ ರೀತಿಯ ಒಂದು ಸವಲತ್ತನ್ನು ಪಡ್ಕೊಂಡಂತಹ ರೈತರುಗಳು ಏನು ಹೇಳ್ತಾರೆ ಈ ವಿಚಾರವಾಗಿ? ಸರ್, ನಾವೀಗ 10 ಮಧುವನಗಳು ಕೊಟ್ಟಿದ್ದೀವಿ. ಅದರಲ್ಲಿ ಹಾನ್ಬಾಳು ಹೋಬಳಿಯಲ್ಲಿ ದಬ್ಬೆಗದ್ದೆ ಕಾಂತರಾಜ್ ಅಂತ ಕೊಟ್ಟಿದ್ದೀವಿ. ಅವರು ಹೆಚ್ಚು ಕಮ್ಮಿ ನಾವು 20 ಬಾಕ್ಸ್ ಕೊಟ್ಟಿದ್ದೀವಿ ಸರ್ ಅವ್ರಿಗೆ. ಅವ್ರಿಗೆ 40 ಬಾಕ್ಸ್ ಮಾಡ್ತಾ ಇದ್ದಾರೆ. ಅನುಕೂಲ ಚೆನ್ನಾಗಿದೆ ಸರ್ ಅವ್ರಿಗೆ. ಇದರಿಂದ ಅವ್ರಿಗೆ ಯಾವ ರೀತಿ ಪ್ರಯೋಜನ ಆಗ್ತಾ ಇದೆ ಸರ್? ಅವ್ರಿಗೆ ಅವರು ಆರ್ಗ್ಯಾನಿಕ್ ಬೆಳೆಗಾರರಾಗಿರೋದ್ರಿಂದ ಕಾಫಿ ಒಳ್ಳೆ ಹೀಲ್ಡ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕಿತ್ತಲೆ ಏಲಕ್ಕಿ ಇಲ್ಲೆಲ್ಲ ಬೆಳೆ ದ್ವಿಗುಣ ಆಗಿದೆ ಸರ್ ಅವ್ರಿಗೆ. ಸಾಮಾನ್ಯವಾಗಿ ನಾವು ಜೇನಿನ ತುಪ್ಪವನ್ನು ಗಮನಿಸಿದಾಗ ಒಂದು ರೀತಿಯ ಸುಗಂಧ ಬರ್ತಾ ಇರುತ್ತೆ. ಒಂದೊಂದು ಬಾರಿ ಒಂದೊಂದು ಹೂವಿನ ಸುಗಂಧವನ್ನ ನಾವು ಒಂದೊಂದು ತುಪ್ಪದಲ್ಲಿ ಗಮನಿಸ್ತೇವೆ. ಯಾಕೆ ರೀತಿ ವ್ಯತ್ಯಾಸ ಅಂತ ಹೇಳ್ತೀರಿ ಸರ್? ಯಾಕೆ ವ್ಯತ್ಯಾಸ ಆಗುತ್ತೆ ಅಂದ್ರೆ, ನಮ್ಮ ಮಲೆನಾಡಲ್ಲಿ ಒಂದು ತಿಂಗಳಿಗೆ ಒಂಥರ ಹೂಗಳು ಬರೋಕೆ ಶುರುವಾಗುತ್ತೆ. ಈ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲೆಲ್ಲ ಅಂಟೋಳ ಅಂತ ಒಂದು ಅಂಟೋಳ ಮರ ಹೂ ಬರುತ್ತೆ. ಮತ್ತೆ ಫೆಬ್ರವರಿ ತಿಂಗಳಲ್ಲಿ ನಂದಿ ಹೂ ಆಗುತ್ತೆ. ಮತ್ತೆ ಏಪ್ರಿಲ್ ತಿಂಗಳಲ್ಲಿ ನೇರಳೆ ಹೂ ಆಗುತ್ತೆ. ಆ ಥರ ತಿಂಗಳ ತಿಂಗಳ ಹೂ ಚೇಂಜ್ ಆಗೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತೆ ಸ್ಮೆಲ್ಲು ವಾಸನೆನೂ ಬೇರೆ ಬೇರೆ ಥರ ಬರುತ್ತೆ ಸರ್. ಅದು ಕಡೆಯದಾಗಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಿ, ಈ ಜೇನು ಸಾಕಾಣಿಕೆಯಲ್ಲಿ ಅವರು ಯಾವ ರೀತಿಯ ಉತ್ತಮವಾದಂತಹ ನಿರ್ವಹಣೆಯನ್ನು ಮಾಡಿದರೆ ಒಳ್ಳೆ ಆದಾಯವನ್ನು ಗಳಿಸಬಹುದು ಅಂತೇಳಿ. ಸರ್, ಜೇನು ಪೆಟ್ಟಿಗೆ ಒಬ್ಬ ರೈತರ ಒಂದು 4-4 ಪೆಟ್ಟಿಗೆನ ಇಟ್ಕೊಂಡ್ರೆ, ಈಗ ನೋಡಿ ಪ್ಯೂರ್ ಜೇನು ತಾತಿದೆ ಅಂದರೆ ನಮಗೆ 800-1,000 ರೂಪಾಯಿ ಕೊಡಬೇಕು ನಾವು. ಹಾಗಾಗಿ ನಾವು ನಮ್ಮ ಸ್ವಂತ ನಮ್ಮ ಬಾಕ್ಸ್ ಇಟ್ಕೊಂಡ್ರೆ ಜೇನು ಕೊಂಡ್ಕೊಳ್ಳೋ ಅಂತ ಅವಶ್ಯಕತೆ ಇರೋದಿಲ್ಲ. ಮತ್ತು ನಮ್ಮ ಬೆಳೆ ಏನು ಬೆಳಿತೀವಿ, ಕಾಫಿ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಅದರಲ್ಲಿ ಒಳ್ಳೆ ಆದಾಯ ತಗೋಬೋದು ಸರ್. ಒಟ್ಟಾರೆ ಮನೆಗೊಂದು ಪೆಟ್ಟಿಗೆ ಬಹಳ ಒಂದು ಉತ್ತಮವಾದಂತಹ ಬೆಳವಣಿಗೆ ಅಂತ ಹೇಳ್ತೀರಿ? ಹೌದು ಸರ್. ರೈತರಿಗೆ ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಿಮ್ಮನ್ನ ಸಂಪರ್ಕ ಮಾಡಿರೋರಿಗೆ ಮಾಹಿತಿನ ತಿಳಿಸ್ತೀರಾ? ಸರ್, ತಿಳಿಸ್ಕೊಡ್ತೀವಿ ಸರ್ ಮಾಹಿತಿನ. ಹಾಗಾದ್ರೆ ಸಂಪರ್ಕಕ್ಕಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ತಿಳಿಸ್ಕೊಡಿ. ಕಾಂಟ್ಯಾಕ್ಟ್ ನಂಬರು 9611-46-7780. ನಿಮ್ಮ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸಿ. 9611-46-7780. ಈ ಒಂದು ಜೇನು ಸಾಕಾಣಿಕೆ ಕುರಿತಂತೆ ಕಡೆಯದಾಗಿ ನಮ್ಮ ರೈತ ಬಾಂಧವರಿಗೆ ನಿಮ್ಮ ಕಿವಿ ಮಾತು ಏನು? ಆದಷ್ಟು ರೈತ ಬಾಂಧವರು ಒಂದು ಪೆಟ್ಟಿಗೆ ಇಟ್ಕೊಂಡ್ರೆ ಒಳ್ಳೆಯದು. ಮತ್ತೆ ಪರಾಗಸ್ಪರ್ಶ ಆಗುತ್ತೆ ತೋಟಗಳಲ್ಲಿ. ಈ ಮನೆಗೇನು ದನ ಸಾಕ್ತೀವಿ, ಪ್ರಾಣಿಗಳೇನು ಹಸುಗಳು ಸಾಕ್ತೀವಿ ಮನೆ ಹಾಲಿಗೋಸ್ಕರ, ಆತರ ಆದಷ್ಟು ರೈತರುಗಳು ಒಂದು ಪೆಟ್ಟಿಗೆ ಮನೇಲಿ ಇಟ್ಕೊಂಡ್ರೆ ಭಾರಿ ಒಳ್ಳೇದು ಅಂತ ಹೇಳ್ತೀನಿ ಸರ್. ಒಳ್ಳೇದು ಚಂದನ್ ಅವರೇ. ಇದುವರೆಗೆ ಜೇನು ಸಾಕಣೆ ಮತ್ತು ಅದರ ನಿರ್ವಹಣೆ ಹಾಗೂ ತೋಟಗಾರಿಕಾ ಇಲಾಖೆ ವತಿಯಿಂದ ಏನೆಲ್ಲ ಸವಲತ್ತಿದೆ ಅನ್ನೋ ವಿಚಾರವನ್ನು ತಿಳಿಸ್ಕೊಟ್ರಿ. ತಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಿಮಗೂ ಮತ್ತು ಆಕಾಶವಾಣಿ ಕೇಳುಗರಿಗೂ ಹಾಗೂ ಅಧಿಕಾರಿಗಳಿಗೆಲ್ಲರಿಗೂ ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ: ಮೊದಲ 24-28 ವಾರಗಳಲ್ಲಿ ತಪ್ಪದೆ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಚಿನ್ನು, 1/2 ಲೀಟರ್ ಹಾಲು ತಗೊಂಡ್ ಬಾ. ನಿನ್ ಗಾಡಿ ಕೊಟ್ರೆ ಬೇಗ ಹೋಗ್ ಬರ್ತೀನಿ. ನಾನ್ ನಡ್ಕೊಂಡು ಹೋಗಲ್ಲಮ್ಮ, ಟಿವಿ ಪಕ್ಕ ಇದೆ ನೋಡು, ಬೇಗ ಹೋಗಿ ಬಾ. ಏನೇ ನೀನು, ಅವಳಿಗಿನ್ನೂ 15 ವರ್ಷ, ಲೈಸೆನ್ಸ್ ಬೇರೆ ಇಲ್ಲ, ಗಾಡಿ ಕೊಟ್ಟು ಕಳಿಸ್ತೀಯಲ್ಲ. ನೀವೇ ಹೋಗಿ, ನಂಗೆ ಟೈಮ್ ಇಲ್ಲ. ಚಿನ್ನು, ಜೋಪಾನ. ಆಯ್ತು ಪಪ್ಪ, ಹೋಗ್ ಬರ್ತೀನಿ.

ವೀಕ್ಷಿಸಿ ಕಡಲ ತೀರದ ಭಾರ್ಗವ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಇದೇ ಮಾರ್ಚ್ 3ರಂದು ಬಿಡುಗಡೆಯಾಗಲಿದೆ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8700 0001 0002 4242 ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700 0001 4242 ಅಷ್ಟೇ ಸುಲಭ. ಕೇಳ್ಗುರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಅಮೃತ ಘಳಿಗೆ ಚಿತ್ರದ ಗೀತೆ, ಎಸ್ ಪಿ ಬಾಲ್ ಸುಬ್ರಹ್ಮಣ್ಯ ಮತ್ತು ಬಿ ಆರ್ ಛಾಯಾ ಅವರ ಸ್ವರಗಳಲ್ಲಿ. ವಿಜಯ ನರಸಿಂಹ ಅವರ ಈ ಗೀತೆಗೆ ಸ್ವರ ಕಲ್ಪನೆ ಮಾಡಿದ್ದಾರೆ ವಿಜಯ ಭಾಸ್ಕರ್. ಮಯೂರಿ ನಾಟ್ಯ ಮಯೂರಿ, ಮಯೂರಿ ನಾಟ್ಯ ಮಯೂರಿ, ಚಕೋರಿ ಚಂದ್ರ ಚಕೋರಿ, ಮಯೂರಿ ನಾಟ್ಯ ಮಯೂರಿ, ಚಕೋರಿ ಚಂದ್ರ ಚಕೋರಿ. ಸುಧೆಯಲ್ಲಿ ಮೀಯೋಣಬ, ಸಾಹಿತ್ಯ ಮಧುವೆಲ್ಲ ಹೀರೋಣಬ, ಸಂಗೀತ ಸುಧೆಯಲ್ಲಿ ಮೀಯೋಣಬ, ಸಾಹಿತ್ಯ ಮಧುವೆಲ್ಲ ಹೀರೋಣಬ, ಋತುಗಾನ ಶ್ರುತಿಯಲ್ಲಿ ಹಾಡೋಣಬ, ರತಿ ಲೀಲೆ ಹಿತದಲ್ಲಿ ನಲಿಯೋಣಬ, ರತಿ ಲೀಲೆ ಹಿತದಲ್ಲಿ ನಲಿಯೋಣಬ, ಬಾಬಾ ಮಯೂರಿ ನಾಟ್ಯ ಮಯೂರಿ, ಚಕೋರಿ ಚಂದ್ರ ಚಕೋರಿ, ಚಕೋರಿ ಚಂದ್ರ ಚಕೋರಿ.